ಆಕಾಶವಾಣಿ ಮಂಗಳೂರು, ಸಮಯ 6:50 ಹಾಗೂ 33 ಸೆಕೆಂಡುಗಳು. ಈಗ ಕಿಸಾನ್ ವಾಣಿ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ 2 ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹2,000 ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನ ಸಂಪರ್ಕಿಸಿ. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ಆಯ್ಕೆ ಇರುತ್ತೆ ಪ್ರತಿ ಇರುವಲ್ಲಿ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಿಶ್ರ ಕೃಷಿ ಅನುಭವದ ಕುರಿತು ಬೆಳ್ತಂಗಡಿ ಗ್ರಾಮದ ಪ್ರಗತಿಪರ ಕೃಷಿಕ ಬಿ ರಾಜೇಂದ್ರ ಪೆರಿಂಜೆ ಅವರೊಂದಿಗಿನ ಸಂದರ್ಶನ ಕೇಳೋಣ. ರಾಜೇಂದ್ರ ಪೆರಿಂಜೆಯವರೇ ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿಯ ಇತ್ತೀಚಿನ ವರ್ಷಗಳಲ್ಲಿ ಒಳ್ಳೆಯ ಧಾರಣೆ ಇದೆ, ಅಡಿಕೆ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ, ಪ್ರತಿಯೊಂದು ನರ್ಸರಿಯಲ್ಲಿ ಕೇಳಿದ್ರು ಕೂಡ ಲಕ್ಷಗಟ್ಟಲೆ ಗಿಡಗಳು ಹೋಗ್ತಾ ಇದೆ. ಇದು ಒಳ್ಳೆಯ ಸೂಚನೆಯೋ ಕೆಟ್ಟ ಸೂಚನೆಯೋ? ಇದು ನನಗೆ ಕಾಣ್ತದೆ, ಇನ್ನೊಂದು 2-3 ವರ್ಷ ಹೋಗುವಾಗ ಈಗ 500 ರೂಪಾಯಿ ಇದ್ದದ್ದು 200 ರೂಪಾಯಿಗೆ ನಿಲ್ಲುವ ಚಾನ್ಸಸ್ ಕಾಣ್ತದೆ ನನಗೆ. ಯಾಕಂದ್ರೆ ಯಾವುದು ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಹೋದ್ರು, ಸೌತ್ ಕೇರಳದಲ್ಲಿ 1,000-2,000 ನಡ್ತಾರೆ. ನಿಮ್ಮ ಶಿವಮೊಗ್ಗ ಕಡೆಗೆ ಹೋದ್ರೆ ಅವರು 5-10-50 ಎಕರೆಗೆ ನಡ್ತಾ ಇದ್ದಾರೆ. ಅದು ಭಾರಿ ಕಷ್ಟ. ಈ ನಾನು ಕುರಿ ಗೊಬ್ಬರ ತರಿಸ್ತಾ ಇರ್ತೇನೆ. ನಾನು ಮೊನ್ನೆ ನಮ್ಮವರಿಗೆ ಒಂದು ಕುರಿ ಗೊಬ್ಬರ ಬೇಕಾಯ್ತು, ನನಗೆ ಫೋನ್ ಮಾಡುವಾಗ ಕೇಳಿದ್ರು ಇಲ್ಲಿ ಗಿಡ ಮಳೆ ಬಂದಿದೆ ತುಂಬಾ ವರ್ಷದಿಂದ, ಇಲ್ಲೇ ಕುರಿ ಗೊಬ್ಬರ ಉಂಟು, ನಾವು ಕಾಯ್ಬೇಕು ಆಗಿದೆ ಅಂತ ಹಾಕಿದ್ದಾರೆ. ಹೊಸದುರ್ಗದ ಕಡೆ ಎಲ್ಲ ನನಗೆ ಅಲ್ಲಿಂದ ಕುರಿ ಗೊಬ್ಬರ 20 ವರ್ಷದಿಂದ ತರಿಸ್ತೇನೆ ನಾನು. ಈಗ ಅಲ್ಲಿ ಕುರಿ ಗೊಬ್ಬರ ಇಲ್ಲ, ಯಾಕಂದ್ರೆ ಅವರು ನಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ಒಂದು 200 ರೂಪಾಯಿಗೆ ನಿಲ್ಲುವ ಚಾನ್ಸ್ ಉಂಟು ಅಂತ ನನಗೆ ಕಾಣ್ತದೆ. ಕಷ್ಟ ಆಗ್ತದೆ. ಇನ್ನು ಸಾಮಾನ್ಯವಾಗಿ ಈಗ ನಾರ್ತ್ ಈಸ್ಟ್ ಅಂತ ಹೇಳುವಂತದ್ದು ಈಶಾನ್ಯ ರಾಜ್ಯಗಳು, ಅಸ್ಸಾಂ, ಸಿಕ್ಕಿಂ ಇಂಥ ಒಂದು ಪ್ರದೇಶಗಳು, ಅಲ್ಲಿ ಕಾಡು ಬೆಳೆಯಾಗಿ ಅಡಿಕೆ ಬೆಳೆಯನ್ನ ಬೆಳೀತಾರೆ. ಆದ್ರೆ ನಮ್ಮ ಕರಾವಳಿ ಜಿಲ್ಲೆ ಅಥವಾ ಮಲೆನಾಡು ಜಿಲ್ಲೆಗಳಲ್ಲಿ ನೋಡಿದ್ರೆ ಹೆಚ್ಚು ಕೃಷಿ ಮಾಡುವಂತ ಒಂದು ಅಭ್ಯಾಸ ಇರ್ತದೆ, ಅಡಿಕೆ ಕೃಷಿ ಅಂತ ಹೇಳಿ. ಸಾಂಪ್ರದಾಯಿಕ ಅಲ್ಲದೆ ಇರುವಂತಹ ಪ್ರದೇಶಗಳು, ತುಮಕೂರು ಆಗ್ಬೋದು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಇಂಥ ಪ್ರದೇಶದಲ್ಲಿ 1,000 ಅಡಿ ಬೋರ್ವೆಲ್ ಕೊರೆದು ನೀರು ಹಾಕಿ ಕೃಷಿ ಮಾಡುವಂತ ಒಂದು ಅಭ್ಯಾಸ ಇದೆ. ಈ ಬದಲಾವಣೆ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದಾ? ಈಗ ಅದು ನೀರು, ಅವರಿಗೆ ನೀರೇ ಮತ್ತೆ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ, ಯಾಕಂದ್ರೆ ಅದು ಬೇಗ ಆರ್ಲಿಕ್ಕೆ ಸಾಧ್ಯ 1,000 ಅಡಿ. ಹೌದು, ಈಗ ನಮಗೆ ಅದರಿಂದ ತೊಂದರೆ ಆಗ್ತದೆ. ಇನ್ನು ಲಿಮಿಟೇಷನ್ ಮಾಡಿದ್ರೆ ಗವರ್ಮೆಂಟ್ ಒಳ್ಳೇದು, ಅಡಿ ಇಷ್ಟೇ ಅಡಿಗೆ ಹಾಕಬೇಕು, ಬೇರೆ ಹಾಕಿಬಿಟ್ಟಿದ್ರೆ ಇಲ್ಲದ್ರೆ ಅದು ಸ್ವಲ್ಪ ಕಷ್ಟ ಎಲ್ಲರೂ ಮಾಡ್ಲಿಕ್ಕೆ ಬಿಡ್ತಾರೆ. ಮತ್ತೆ ಎಲ್ಲರೂ ಮನೆ ಮನೆ ಬೋರ್ ಹೊಡಿತಾರೆ ಈಗ ನಮ್ಮೂರಲ್ಲಿ ಸಹ. ಮೊದಲು ಇರಲಿಲ್ಲ ನೋಡಿ, ಒಂದು ಊರಲ್ಲಿ ಒಂದು 2 ಇತ್ತು, ನಮ್ಮ ಮನೆ ಸುತ್ತಮುತ್ತ ಒಂದು 50-100 ಬೋರ್ ಉಂಟು. ಈಗ ನೀರಿಲ್ಲ, 1 ಇಂಚು 1 ಇಂಚು 1 ಇಂಚು ಹೊಡಿತಾರೆ ಮಾತ್ರ, ಕಷ್ಟ ಆಗ್ತದೆ. ಈಗ ಕೃಷಿಕರಾಗಿ ಹೇಳಿ, ನೀರು ಇಂಗಿಸುವುದಕ್ಕೆ ಏನೇನು ಪ್ರಯತ್ನವನ್ನೆಲ್ಲ ಮಾಡಬಹುದು ಅಂತ? ಅದು ನಾವು ಗುಂಡಿ ಎಲ್ಲ ತೆಗೆದು ಅಲ್ಲಲ್ಲಿ ಮತ್ತೆ ಹಳೆ ಬಾವಿಗಳೆಲ್ಲ ಇದ್ರೆ ಅದಕ್ಕೆ ನಮ್ಮ ಮಳೆಗಾಲದಲ್ಲಿ ನೀರು ಎಲ್ಲ ಬಿಟ್ಟರೆ ಇರ್ಬೋದು. ಮತ್ತೆ ನಾವು ಸಾಧಾರಣ ಇದರಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಆಗುವಾಗ ಈಗ ಈ ವರ್ಷ ತುಂಬಾ ಮಳೆ ಇತ್ತು, ಆ ಮಳೆ ಕಮ್ಮಿ ಆದಾಗ ನಾವು ಅಲ್ಲಲ್ಲೇ ಒಂದು ಹೌದು ಕಟ್ಟಿದ್ರೆ ಅದು ನೀರು ನಿಂತು ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಎಲ್ಲೆಲ್ಲ ಹಸಿರು ಇರ್ತದೋ ಅಲ್ಲಿ ನೈಸರ್ಗಿಕವಾಗಿ ನೀರು ಇಂಗ್ತದೆ ಅಂತ ಹೇಳ್ತಾರೆ, ನೀರು ಹರಿದು ಹೋಗುವ ಪ್ರಮಾಣ ಕಡಿಮೆ ಇರ್ತದೆ ಅಂತ ಹೇಳಿ, ಇದು ಸಾಕಾಗೋದಿಲ್ವಾ? ಅದು ಹೇಗಂತ ಹೇಳಿದ್ರೆ ನಮ್ಮಲ್ಲಿ ಗುಂಡಿ ಗುಂಡೂರಿ ಕಾಡುಗಳಲ್ಲಿ ಗುಂಡಿಗಳು ಅಲ್ಲಿ ನಿಂತು ನಿಂತು ಮೇಲೆ ಬಂದಾಗ ಇರಿತದೆ. ಈಗ ಇಳಿಜಾರಾದ್ರೆ ನೀರು ಇಳಿದು ಹೋಗ್ತದೆ. ಈಗ ಗುಡ್ಡದ ಮೇಲೆ ತೋಟ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಅವರು ಅಡ್ಡ ಮಾಡಿಟ್ರೆ ಮಾತ್ರ ಇರ್ತದೆ, ಇಲ್ಲದ್ರೆ ಕೆಳಗಿನ ಬರ್ತದೆ. ಈಗ ಮೊದಲೆಲ್ಲ ಭತ್ತದ ಕೃಷಿ ಮಾಡ್ತಾ ಇದ್ದಂತ ಒಂದು ಪ್ರದೇಶದಲ್ಲಿ ಸಹಜವಾಗಿ ನೀರು ಇಂಗ್ತದೆ, ಗದ್ದೆಯಲ್ಲಿ ನೀರು ನಿಲ್ತದಲ್ಲ, ಆ ನೀರು ಇಂಗುತ್ತದೆ, ಇಂಗುವ ಪ್ರಮಾಣ ಜಾಸ್ತಿ ಇತ್ತು ಅಂತ. ಈಗ ಭತ್ತ ಬೆಳೆಯುವಂತಹ ಪ್ರದೇಶವೂ ಕೂಡ ಕಡಿಮೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಹೇಳಿ ನೀರಿಂಗುವ ಪ್ರಮಾಣ ಕಡಿಮೆ ಆಗಿದೆಯಾ ಹೇಗೆ? ಈಗ ಅಲ್ಲಿ ಮೂರು ಬೆಳೆ ಆಗುವ ಗದ್ದೆ ಇತ್ತು ನೋಡಿ, ಅದರಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗುಡ್ಡದಿಂದ ಮಣ್ಣು ತೆಗೆದು ಅದನ್ನು ಏರಿಸಿ ಬಿಟ್ಟಿದ್ದಾರೆ, ಏರಿಸಿ ಬಿಟ್ಟು ಅದರ ಮೇಲೆ ಗಿಡ ಇಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಇಂಗ್ಲಿಕ್ಕೆ ಇಲ್ಲ ಈಗ ನೀರು, ಅದರಿಂದ ನೀರು ಕಮ್ಮಿ ಆಗ್ತದೆ. ಈಗ ಲೇಟೆಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ನಮಗೊಂದು ಪ್ರಯೋಜನ ಆಗ್ತಾ ಉಂಟು. ಈಗ ಎಲ್ಲ ಹೊಳೆಗಳಿಗೆ ಒಂದು ಡ್ಯಾಮ್ ಮಾಡ್ತಾ ಇದ್ದಾರೆ ನೋಡಿ, ಸಣ್ಣ ಸಣ್ಣ ಡ್ಯಾಮ್. ಹೌದು, ಅದು ಒಂದು ಡ್ಯಾಮ್ ಮಾಡಿದ್ರೆ, ಹೊಸಂಗಡೆಯಲ್ಲಿ ಮಾಡಿದ್ದಾರೆ. ನಮ್ಮ ಮನೆಗೆ ಸಾಧಾರಣ 1.5 kilometer ಉಂಟು. ಈ ಸುತ್ತಮುತ್ತ ಒಂದು 10 kilometer ನೀರು ಹೆಚ್ಚಾಗ್ತದೆ, ಬೋರಲ್ಲಿ ಕೆರೆಯಲ್ಲಿ ಎಲ್ಲ ನಮಗೆ ಗೊತ್ತಾಗ್ತದೆ. ಅಂದ್ರೆ ಈ ಅಡಿಯಲ್ಲಿ ನೀರು ನಿಂತಿರ್ತಾರೆ, ಅದು ನಮಗೆ ನೀರು ಹೆಚ್ಚಾಗ್ತದೆ. ಈ ತೋಡುಗಳಿಗೆ ಕಟ್ಟ ಕಟ್ಟುವಂತಹದ್ದು ಈ ಹಿಂದೆ ಎಲ್ಲ ನಡೀತಾ ಇತ್ತು, ಅದು ಈಗಲೂ ಕೂಡ ಮುಂದುವರಿತಾ ಇದೆಯಾ ನಿಮ್ಮ ಊರಲ್ಲಿ? ಇಲ್ಲ, ಏನಂತ ಹೇಳಿದ್ರೆ ಯಾರು ಸಾಗುವಳಿ ಮಾಡೋದಿಲ್ಲ. ಈ ಒಂದು 2 ವರ್ಷದಿಂದ ಒಂದು ಮನೆಯಲ್ಲಿ ಒಂದು ಐಸೆನ್ಸ್ ಇದ್ರೆ ಒಂದೊಂದು 15 feet ಇರ್ತಾನೆ, 2 feet ಒಂದು ಇಟ್ಟು ಬಿಡ್ತಾನೆ. ಈ ರೇಟ್ ಆಗಿ ಕಾಲದ ಕೃಷಿಯೇ ಮಾಡುವುದಿಲ್ಲ, ಗದ್ದೆ ಗದ್ದೆ ಮಾಡುವುದಿಲ್ಲ. 1-2 ಜನ ಮಾಡ್ತಾರೆ. ತೋಡು ಕಟ್ಟಿದ್ರೆ ತೋಡು ತೆಗೆಯುದಿಲ್ಲ, ಕಸಗಳೆಲ್ಲ ತೆಗೆದು ತೋಡಿಗೆ ಬಿಸಾಡಿದ್ರೆ ತೋಡು ಕ್ಲೀನ್ ಮಾಡುವುದಿಲ್ಲ. ಇದರಿಂದಲೂ ನೀರು ನಮಗೆ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ, ಕಸಗಳೆಲ್ಲ ತುಂಬಿ. ಅದು ದೊಡ್ಡ ಪ್ರಾಬ್ಲಮ್, ಜನ ಮಾಡುವುದಿಲ್ಲ ಯಾರು. ಇನ್ನು ಈಗ ಅಡಿಕೆಗೆ ಕೊಡಬೇಕಾಗಿರುವಂತಹ ಒಂದು ಪೋಷಕಾಂಶ ಅಥವಾ ಗೊಬ್ಬರದ ಬಗ್ಗೆ ಹೇಳಿ. ಈಗ ಸಾಮಾನ್ಯವಾಗಿ 500 rupees ರೇಟ್ ಇರುವಂತಹ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರ ತಂದು ಸುರಿಯುವ ಅಂತ ಒಂದು ಅಭ್ಯಾಸ ಇರಬಹುದು, ಇದು ಎಷ್ಟು ಹಾನಿಕರ? ಅದರ ಬದಲಿಗೆ ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಅಂದ್ರೆ ಹೇಗೆ ಮಾಡೋದು? ನಾನೀಗ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನಾವೀಗ ನನಗೆ ಒಂದು 25 quintal ಅಡಿಕೆ ಆಗ್ತದೆ. ಈಗ ಮೊದಲು 1300 gidadalli ನನಗೆ 45 quintal ವರೆಗೆ ಬಂದಿತ್ತು. ಅದು 23 years ಆಗುವಾಗ ಏನಾಯ್ತು, ಒಂದು 300 gidadalli ಒಂದು ಸಿಡ್ಲು ಹೊಡೆದು ಮತ್ತೆ ಗಾಳಿ ಒಳ್ಳೊಂದು ಹೋಗಿ 900 gida ಫಲ ಬರೋದುಂಟು. ಈಗ ಬಾಕಿ ಇದ್ದು ಹೊಸದಾಗಿದೆ, 3-4 years ಎಲ್ಲ ಬರ್ತಾ ಉಂಟು. ಈಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಬಟ್ಟಿ ಹಟ್ಟಿ ಗೊಬ್ಬರ, ಒಂದು ಬಟ್ಟಿ ಕುರಿ ಗೊಬ್ಬರ ಹಾಕ್ತೇನೆ. ಕೆಲವು ಇಲ್ಲೆಲ್ಲ ಏನ್ ಹೇಳ್ತೇನೆ, ಒಂದು ಕುರಿ ಗೊಬ್ಬರವನ್ನು 4 gidakke ಹಾಕ್ತಾರೆ ಒಂದು ಬಟ್ಟಿಯನ್ನು. ನಾನು ಒಂದು ಬಟ್ಟಿ ಹಾಕೋದು, ಒಂದು ಬಟ್ಟಿ ಹಾಕೋದು. ಮತ್ತೆ ರಾಕ್ ಯೂರಿಯಾ ಪೊಟ್ಯಾಸಿಯಂ, ಅದು ಈಗ 1/2 kg ಈಗ 200 rock 200 potash 100 urea ಈಗ ಹಾಕ್ತು. ಇನ್ನು ಜೂನ್ಗೆ ಪುನಃ ಹಾಕ್ತೇವೆ, ಫೆಬ್ರವರಿ ಮತ್ತು ಜೂನ್. ಹೌದು, 2 ವರ್ಷಕ್ಕೊಮ್ಮೆ ಅಲ್ಲ, ಬೇಗ ಹಾಕ್ಬೇಕಿತ್ತು. ಈ ವರ್ಷ ಪೊಟ್ಯಾಶ್ ಎಲ್ಲ ಇಲ್ಲದೆ ನಾವು ಹಾಕಲಿಲ್ಲ, ಈಗ ಹಾಕ್ತೇವೆ. ಇನ್ನು ಜೂನಲ್ಲಿ ಹಾಕ್ತೇವೆ. 2 ವರ್ಷಕ್ಕೆ ಮುಂಚೆ 1/2 kg ಸುಣ್ಣ ಕೊಡ್ತೇನೆ. ನಾನು ಟೆಸ್ಟ್ ಮಾಡಿಸಿರ್ಲಿಲ್ಲ, ಈ ವರ್ಷಕ್ಕೆ ಮಾಡಬೇಕು, ಮಣ್ಣು ಟೆಸ್ಟ್ ಮಾಡಬೇಕು ಅಂತ ಇದ್ದೇನೆ. ಮತ್ತೆ ಅಡಿಕೆಗೆ ಸ್ಪ್ರೇ ಮಾಡ್ತೇನೆ, 3-4 ಸಲ ಮೈಲ್ದು ಸುಣ್ಣ ಮಾತ್ರ. ಈಗ ಒಂದು ಸಲ ಒಂದು ವಿಂಡೋ ಫಿಲ್ ಒಮ್ಮೆ ಬಿಡ್ತೇವೆ, ಒಮ್ಮೆ ಅದು ಹೆಚ್ಚು ಬಿಡುದಿಲ್ಲ, ಯಾಕಂದ್ರೆ ಅದು ಕೆಮಿಕಲ್ ಅಂತ ಹೇಳಿ ಇದೆಲ್ಲ ಫಿಂಗರ್ ಎಲ್ಲ ಹಾಳಾಗ್ತುಂಟು, ಅದಕ್ಕೆ ಬಿಡುವ ಅಂತ ಸುಮಾರು ವರ್ಷ ಆಯ್ತು ಬಿಡದೆ. ಈಗ ಸಿಂಗಾರ ಒಣಗುವಂತ ಸಮಸ್ಯೆ ಕೂಡ ಶುರು ಆಗಿದೆ, ಅದಕ್ಕೆ ಈಗ ಒಮ್ಮೆ ಬಿಡಬೇಕು ಅಂತ ಇದ್ದೇನೆ. ಅವ್ರು ಪ್ರತಿ ತಿಂಗಳು ಅಂತ ಹೇಳ್ತಾರೆ ಪೇಪರ್ಲ್ಲಿ ಬಂದಿತ್ತು, ಒಮ್ಮೆ ಬಿಡುದು ಬಂದಷ್ಟು ಬರ್ಲಿ, ಯಾಕಂದ್ರೆ ಹಾಲೆಗಳನ್ನೆಲ್ಲ ನಾವು ದನಗಳಿಗೆ ಹಾಕ್ತೇವೆ, ಅದರಿಂದ ತೊಂದರೆ ಆಗುದು ಬೇಡ ಅಂತ ಹೇಳಿ ನಾನು ಇದು ಮಾಡ್ತೇನೆ. ಮತ್ತೆ ಯಾವಾಗಲೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಮ್ಗೆ 22-25 quintal ಅಡಿಕೆ ಬಂದ್ರೆ ನಾವು 12 quintal ಅದಕ್ಕೆ ಖರ್ಚು ಮಾಡಬೇಕು. ಇದು ಏನ್ ಮಾಡ್ತಾರೆ ಜನ ಅಂತ ಹೇಳಿದ್ರೆ, 5 quintal ಮಾತ್ರ ಖರ್ಚು ಮಾಡ್ತಾರೆ, ನನ್ನದರಲ್ಲಿ ಫಲ ಉಂಟು, ಅವ್ರ ನಮ್ಮದ್ರಲ್ಲಿ ಇಲ್ಲ ಅಂತ ಹೇಳಿದ್ರು ಹಾಕುದೇ ಇಲ್ಲ. ಈಗ ನಾವು ಮೇಲೆ ಮಾತ್ರ ನೋಡಿದ್ರೆ, ಕೆಳಗೆ ನೋಡಿದ್ರೆ ಮಾತ್ರ. ಮತ್ತೆ ನಾನೀಗ ಒಂದು ಪ್ರತಿ ದಿವಸ ಸ್ಪ್ರೇ ಜೆಟ್ ಹಾಕಿದೆ ನಾನು ನೀರು, ನಾನು ಪ್ರತಿ ದಿವಸ 22 liter ನೀರು ಅಡಿಕೆಗೆ ಕೊಡ್ತೇನೆ. ಅದು ನನ್ನ ವಿಮಲ್ ಕುಮಾರ್ ಅಂತ ನಮ್ಮ ರಿಲೇಷನ್ ಇದೆ, ಡಿಪ್ಟಿ ಡೈರೆಕ್ಟರ್ ರಿಟೈರ್ ಆದವರು, ಅವರು ನನ್ನ ಹತ್ರ ಹೇಳಿದ್ರು, ನೀನು ಹಾಕಿ ಕೊಟ್ರೆ ಅದು ನೀರು ಕೆಳಗೆ ಹೋಗ್ತದೆ, ನೀನು 2 ದಿವಸಕ್ಕೊಮ್ಮೆ ಕೊಟ್ರೆ ಸಾಕು ಅಂತ ಹೇಳಿದ್ರೆ. ನನಗೇನು ಕಾಣಿಸ್ತದೆ, ಇದು ಬಿಟ್ಟು ಗುಡ್ಡೆ ಆಗಲ್ಲ, ಅದು ನಮಗೆ ಬೆಳಿಗ್ಗೆ ಕೊಟ್ಟರೆ ಸಂಜೆಗೆ ಒಣಗಿರ್ತದೆ. ಅವ್ರು ಹೇಳಿದ್ರು ಆ ಬೇರೆಲ್ಲ ಇದು ಬರುವುದಿಲ್ಲ, ನೀನು 2 ದಿವಸಕ್ಕೊಮ್ಮೆ ಕೊಡು ಅಂತ ಹೇಳಿದ್ರೆ ನಿನ್ನೆಯಿಂದ ಹಾಗೆ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಮೇಲ್ ಪದರ ಒಣಗಿದ್ರು ಕೂಡ ಕೆಳಗಿನ ಪದರ ನೀರಿನ ತೇವಾಂಶ ಇರ್ತದೆ ಅಂತ ನಿಲ್ತದೆ ಅಂತ ಹೇಳಿದ್ರು. ಮತ್ತೆ ನಾನು ಸೊಪ್ಪನ್ನು ಕಡಿದು ಹಾಕ್ತೇನೆ. ನಾನು ಈ ಅಡಿಕೆ ಸಿಪ್ಪೆಯಲ್ಲಿ ಉಂಟಲ್ಲ, ನಾನು ಎಮ್ಮೆ ಅಡಿಗೆ ಹಾಕುದು, ನಾವು ಈ ಕಂಪೋಸ್ಟಿಂಗ್ ಮಾಡಕ್ ಹೋಗುದಿಲ್ಲ, ಅದು ತುಳಿದು ತುಳಿದು ಉಂಟಲ್ಲ, ಅದು ನಾವು ಹಟ್ಟಿಗೆ ಹಾಕುವಾಗ ಹಾಗೆ ಇರ್ತದೆ, ಗುಡ ಬಿಡಕ್ಕಾಗ ಮರು ವರ್ಷ ಬಿಡಿಸುವಾಗ ಹೋಗ್ತದೆ. 2 ವರ್ಷಕ್ಕೊಮ್ಮೆ ನಾನು ಕೆಂಪು ಮಣ್ಣು ಕೊಡ್ತೇನೆ, ಒಂದು 3 ಬಟ್ಟಿ ಇರುವುದೇ ಕೆಂಪು ಮಣ್ಣಲ್ಲಿ. ಪ್ರತಿ ವರ್ಷ ಒಂದು ಬಟ್ಟಿ ಹಾಕಿದ್ರೆ ಒಳ್ಳೇದು, ಲೇಬರ್ ಅಲ್ಲಿ ಆಗುದಿಲ್ಲ. ಈಗ 3 ಬಟ್ಟಿ ಕೊಡಬೇಕಾದ್ರೆ 35 rupees ಹೇಳ್ತಾರೆ ಅವರು. ದಾವಣಗೆರೆಯಲ್ಲಿ ಈ ಸಲ ಬಂದಿದ್ರು, ಅವ್ರ ಬುಡಾಕ್ಸೆ ಬರೋ ವರ್ಷ ಎಲ್ಲ ಬನ್ನಿ ಅಂತ ಹೇಳಿದೆ ನಾನು. 35 rupees ಹೇಳ್ತಾರೆ ಕಿಲೋಮೀಟರ್ ಮೂರು ಬಟ್ಟೆ ಆಗುದು ತಂದು ಹಾಕ್ಲಿಕ್ಕೆ. ಈಗ ಮಣ್ಣು ಆಗ್ಬೋದು ಅಥವಾ ಅಡಿಕೆ ಆಗ್ಬೋದು ಅಥವಾ ಗೊಬ್ಬರ ಆಗ್ಬೋದು, ಇವುಗಳ ಸಾಗಾಟಕ್ಕಾಗಿ ಏನು ವ್ಯವಸ್ಥೆ ಇದೆ ತೋಟದೊಳಗಡೆ? ಮನೆ ಹತ್ತಿರದಿಂದ ತೋಟ ಉಂಟು, ಬೋರು ತಲೆಯಲ್ಲಿ ಬೋರು ಇದೆ. ಇದರಲ್ಲಿ ಏನಾದ್ರೂ ಸುಧಾರಣೆ ಮಾಡೋದಕ್ಕೆ ಅವಕಾಶ ಮಾಡಬಹುದು? ನಾವೊಂದು ಬಂಡಿ ಮಾಡ್ಕೊಂಡು ರೋಡ್ ಮಾಡಿಗೆ ರೋಡ್ ಮಾಡಿದ್ದೇನೆ, ಅದೊಂದು ನಾವೊಂದು ಬಂಡಿ ಮಾಡ್ಕೊಂಡು ಈಗ ಬೈಕಿಗೆ ಮೊನ್ನೆ ಟಿವಿ ಅಲ್ಲೆಲ್ಲ ಬರ್ತೋಂಟು, ನಾನು ಈಗ ನನ್ನ ಹಳೆ ಬೈಕಿಗೆ ಮಾಡುವ ಅಂತ ಇದ್ದೇನೆ. ಯಾಕಂದ್ರೆ ಮೇಲೆ ಗುಡ್ಡೆಗೆ ಒಂದಲ್ಲ 500 ಹಾಕಿದ್ದೇನೆ, ಇನ್ನು ಹಾಕ್ಲಿಕ್ಕೆ ಉಂಟು. ಅದು ನನ್ನ ಬೈಕಿಗೆ ಒಂದು ಟ್ರಾಲಿ ಮಾಡುವ, ಇಲ್ಲೇ ಮಾಡಿಸುವ ಅಂತ ಆಲೋಚನೆ ಮಾಡ್ತಿದ್ದೆ. ನಾನು ಎರಡು ಮೂರು ಕಡೆ ನೋಡಿದೆ ಮೊನ್ನೆ. ನಿನ್ನೆ ಒಂದು ಬಂದಿತ್ತು ಖಾಲಿ ನಮ್ಮ ಈ ಹುಲ್ಲು ಕೊಯ್ಯುವ ಮೆಷಿನ್ಗೆ ಈ ಬುಡ ಬಿಡಿಸೋದು ಮಾಡಿದ್ದಾರೆ ಇವತ್ತು ವಾಟ್ಸ್ಆಪ್ ಅಲ್ಲಿ ಬಂದು. ಅದು ಒಂದು ಮಾಡಬೇಕು, ಅದು ಎಲ್ಲಿ ಉಂಟು ಅಂತ ಗೊತ್ತಿಲ್ಲ. ಈ ವಾಟ್ಸ್ಆಪ್ ಅಲ್ಲಿ ಇತ್ತು ನೋಡಿದೆ ನಾನು, ಅದು ಬೆಸ್ಟ್. ಈಗ ಬೇರೆ ಬೇರೆ ಕೃಷಿ ಸಲಕರಣೆಗಳು ಅಥವಾ ಸಾಧನಗಳು ಇತ್ತೀಚೆಗೆ ಅಭಿವೃದ್ಧಿ ಆಗ್ತಾ ಇದೆ, ಬರ್ತಾ ಇದೆ. ಇತ್ತೀಚೆಗೆ ಸಿಂಪರಣೆ ಮಾಡುವುದಕ್ಕಾಗ್ಬೋದು, ಕೊಯ್ಲು ಮಾಡುವುದಕ್ಕಾಗ್ಬೋದು, ಕಾರ್ಬನ್ ಫೈಬರ್ ದೋಟಿಯ ಪ್ರಯೋಗ ಕೂಡ ನಡೀತಾ ಇದೆ. ಇಂಥ ಬೆಳವಣಿಗೆಗಳನ್ನು ನೋಡಿದಾಗ ನಿಮ್ಗೆ ಏನಿಸ್ತದೆ? ಈಗ ನಾನು ಅದನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೇನೆ. ಒಬ್ಬ ತಂದಿದ್ದೆ ಮೊನ್ನೆ ನಮ್ಮಲ್ಲಿ ಕೆಲಸಕ್ಕೆ, ಅವನು 60,000 ರೂಪಾಯಿ ಕೊಟ್ಟಿದ್ದಾನೆ 60 ಫೀಟಿಗೆ. ಆಕ್ಚುವಲ್ ಅದು 30,000-35,000 ಒಳಗೆ ಸಿಗ್ತದೆ. ಅದು ಒಂದು ನಾಸಿಕ, ಎರಡನೇದು ತಮಿಳ್ನಾಡು ಹತ್ರ. ಈಗ ನನ್ನ ಮಗ ಅವನು ಒಂದು ಈ ಬ್ಯಾಟ್ರಿ ಕಂಪನಿಯ ಮೆಕ್ಯಾನಿಕಲ್ ಚೀಫ್ ಆಗಿದ್ದಾನೆ ದಕ್ಷಿಣ ಭಾರತದ್ದು. ಅವನ ಮುಂದೆ ಇಂಟರ್ನೆಟ್ ಹೋಗಲಿ, ಅವನಿಗೆ ಮೆಡ್ರಾಸ್ಗೆ ಹೋಗ್ಲಿಕ್ಕೆ ಉಂಟೀಗ, ಅವನು ಕಂಪನಿಗೆ ಹೋಗ್ತಾನೆ ಈಗ. ಹೌದು, ಅಲ್ಲಿ ನನ್ನ ಲೆಕ್ಕದ 25,000 ನಮ್ಮ 4-5 ಜನ ಒಟ್ಟಿಗೆ ಮಾಡ್ತೇವೆ ನಾವು. 25,000 ಸಿಕ್ಕುವ ಚಾನ್ಸ್ ಉಂಟು. 60 ಫೀಟ್, 60 ಸಾಕು, 80 ಫೀಟ್ ಏನು ಬೇಡ. ನಮ್ಮ ಮನೆಯಲ್ಲಿ ಕೊಯ್ದವನು ಮೊನ್ನೆ ನೋಡಿದೆ ನಾನು, ಅವನಿಗೆ 6-7 ಕೆಜಿ ವೆಯ್ಟ್ ಉಂಟು. ಹೌದು, ಬೈಕಲ್ಲಿ ಕಟ್ಕೊಂಡು ಬಂದ. ಅವ್ನು 60,000 ಕೊಟ್ಟಿದ್ದಾನೆ. ಯಾಕಂದ್ರೆ ಅದಕ್ಕೆ ಮಧ್ಯ ಬ್ರೋಕರ್ಗಳೆಲ್ಲ ಇದ್ದು ಮಂಗಳೂರಿಗೆ ಸಪ್ಲೈ ಕೊಡ್ತೇನೆ ಹೇಳಿದ್ರು ನಾಸಿಕ್ನವರು. ನೀವು ಇಲ್ಲಿ ಮಂಗಳೂರಿನ ನಂಬರ್ ಕೊಟ್ಟರು ನನ್ನ ಮಗನ ಹತ್ರ. ಅದಕ್ಕೆ ಇವನು ಹೇಳಿದ್ದೆ ಮೆಡ್ರಾಸ್ ಅಲ್ಲಿ ಉಂಟು, ನಾನು ಈಗ ಅಲ್ಲಿಗೆ ಹೋಗ್ತೇನೆ ಅಲ್ಲ, ನನಗೆ ವಿಸಿಟ್ ಮಾಡ್ಲಿಕ್ಕೆ ಉಂಟು ಅಲ್ಲಿಗೆ. ನಾನು ಹೋದಾಗ ಅಲ್ಲಿ ನೋಡಿ ಕಂಪನಿ, ಆಮೇಲೆ ನಾವೇ ಹೋಗಿ ಒಂದು 4-5 ಜನ ತಂದ್ರೆ ಅದು ಭಾರಿ ಒಳ್ಳೇದು ಅಂತ ಕಾಣಿಸ್ತು ನನಗೆ. ಮದ್ದು ಬಿಡಲು ಬಿಡ್ಬೋದು, ಕೊಯ್ಲು ಕೊಯ್ಬೋದು. ಯಾವ ರೀತಿ ಇದರಿಂದ ಉಪಯೋಗ ಆಗ್ಬೋದು ಈ ಕಾರ್ಬನ್ ಫೈಬರ್ ದೋಟಿಯಿಂದ? ಇದು ನಮ್ಗೆ ಲೇಬರ್ ಕಮ್ಮಿ ಆಗ್ತದೆ. ಈ ದೋಣಿ ಈ ಎಲ್ಮಿನಿಯಂ ದೋಣಿ ಉಂಟಲ್ಲ, ಅದು ಸ್ವಲ್ಪ ವೆಯ್ಟ್ ಹೆಚ್ಚಿದೆ ನೋಡಿ, ಅದು 30 ಫೀಟಿದ್ದು ಉಂಟು ನಮ್ಮ ಹತ್ರ. ಮತ್ತೆ ನಾನೇನ್ ಮಾಡಿದೆ ಅಂದ್ರೆ, ನಾನು 1,000 ಕಾಳುಮೆಣಸು ಗಿಡ ಉಂಟು, ನನಗೆ 10-12 ಗಂಟಲು ಪ್ರತಿ ವರ್ಷ ಬರ್ತಿತ್ತು. ಈ ವರ್ಷ ಈ ಮಳೆ ಬಂದು, ಮಳೆ ಅದು ಏನು ಅಂದ್ರೆ ಮಳೆ ಬಂದ್ರೆ 15 ದಿವಸ ಬರಬೇಕು, ಆಗ ಒಡಿತದೆ. ಮಳೆ ಬಿಸಿಲು ಬಂದ್ರೆ ಪುನಃ ಬರುವುದಿಲ್ಲ. ಅದು ಈ ಸಲ ಬಂದು ಎಲ್ಲ ಉದುರಿ ಹೋಯ್ತು. ಈಗ ಒಂದು 10 ಗಂಟಲ ಆಗ್ಬಿಟ್ರೆ ಮುನ್ನ 4 ಗಂಟಲ ಆಗಿದೆ. ಕೊಯ್ಲು ಭಾರಿ ಕಾಸ್ಟ್ಲಿ, 600 ರೂಪಾಯಿ ಮಜ್ಜಿ ಕೊಟ್ಟದ್ದು. ಮುಂಚಿನ ವರ್ಷ 400, ಹೋದ ವರ್ಷ 500, ಈ ವರ್ಷ 600, ಕೆಳಗಡೆ 700 ಕೊಡ್ತಾರಂತೆ. ಮತ್ತೆ ನಾನು ಅದಕ್ಕೆ ಮೆಷನ್ ಮಾಡಿದ್ದೇನೆ, ತುಂಬ 10 ವರ್ಷ ಆಯಿತು. ಒಳ್ಳೆ ಕಾಳು ಮೆಣಸನ್ನು ಮೆಷನ್ಗೆ ಹಾಕಿದ ಕೂಡಲೇ ಅದು ಸಿಪ್ಪೆ ಬೇರೆ ಇದೆ ಆಗ್ತದೆ, ಸ್ವಲ್ಪ ಕೆಲಸ ಬರ್ತದೆ. ಅದು ಮಾಡಿದ್ದೇನೆ, ಅದರಿಂದ ಸ್ವಲ್ಪ ಲೇಬರ್ ಎಲ್ಲ ಇದಾಯ್ತು ಕೆಲಸ. ಮಳೆಗಾಲದಲ್ಲಿ ಸಿಂಪರಣೆ ಮಾಡುವುದೆಲ್ಲ ಸಮಸ್ಯೆ ಆಗುದಿಲ್ಲ ಈ ಅಡಿಕೆ ಮರಕ್ಕೆ? ಏನ್ ಮಾಡ್ತೇವೆ ನಾವು, ಒಂದು ದಿವಸ ಈಗ ಮಳೆ ಬಿಟ್ಟು ಅಂತ ಹೇಳಿ ಸ್ಟಾರ್ಟ್ ಮಾಡ್ತೇವೆ. ಅಲ್ಲ, ಈಗ ಮರ ಹತ್ತಿ ಬಿಡುವುದೆಲ್ಲ ಸಮಸ್ಯೆ. ಅದಕ್ಕೆ ನಾನೇನ್ ಮಾಡಿದ್ದೇನೆ ಅಂದ್ರೆ, ನನ್ನದೊಂದು 3-4 ಇದಿದೆ, ಈ ಎಲ್ಮಿನಿಯಂದು ಇದಿದೆ, ಲೆಂಚಿ ಏಣಿ 3-4 ಇದೆ. ಒಂದು 10 ಬಿಟ್ಟು ಉಂಟು, 15 ಉಂಟು, 20 ಉಂಟು, 25 ಉಂಟು, 30 ಉಂಟು, ಅಲ್ಲ ಬೇರೆ ಬೇರೆ ಇದೆ. ಪುನಃ ಜಾಯಿಂಟ್ ಇದೆ ಬೇರೆ. ಇದು 3-4 ಮಂಡಿ ನಮಗೆ ಇದು ಮೆಣಸು ಕೊಯ್ಲಿಕ್ಕೆ ಬೇಕಲ್ವಾ, ಅದರಿಂದ 4-5 ಉಂಟು. ಅವರು ಬಿಡ್ತಾರೆ ಅದರಲ್ಲಿ. ಈಗ ಇದು ಇನ್ನು ಇದು ತಂದ್ರೆ ಭಾರಿ ಸುಲಭ ಆಯ್ತು ನಮಗೆ. ಈ ಇದು ಬೇಕು ಅಂತಿಲ್ಲ, ಅದರಲ್ಲಿ ಮದ್ದು ಬಿಡುವುದೆಲ್ಲ ಮಾಡಬಹುದು. ಅದು ನಾವು ಕೆಲಸ ಬಂದು ಕೊಡುದು ಅವನು ಕಾಂಟ್ರಾಕ್ಟ್. 5,000 ರೂಪಾಯಿ ಮಾಡ್ತೇನೆ ಒಂದು ಒಮ್ಮೆ ಮದ್ದು ಬಿಡುವಾಗ. ಅಂದ್ರೆ ಎಷ್ಟು, 10-12 ಕೆಜಿ ಬಿಡುವಾಗ 5,000 ರೂಪಾಯಿ ಮಾಡ್ತೇನೆ. ಒಂದು ಸಲ ಇಬ್ರು ಬಿಟ್ಟು ಹೋಗ್ತಾರೆ ಬೇಗ. 4,000 ಮಾಡ್ತೇನೆ ನಾನು. ನಾನು ಈಗ ಮೇ 30ಕ್ಕೊಮ್ಮೆ ಮಾಡ್ತೇನೆ, ಇರಲಿ ಇಲ್ಲದೇ ಇರಲಿ ನೆಕ್ಸ್ಟ್ ಮಂತ್ ಮಾಡ್ಕೊಂಡು ಹೋಗುದು. ಲಾಸ್ಟ್ ಟೈಮಲ್ಲಿ ಮಾಡುದು, ಯಾಕಂದ್ರೆ ಲಾಸ್ಟ್ಗೆ ಕೊಳೆ ರೋಗ ಬರ್ತದೆ. ಈ ಕಳೆ ನಿರ್ವಹಣೆ ಹೇಗೆ ಅಡಿಕೆ ತೋಟದಲ್ಲಿ? ಒಂದು, ನಾವು ತೋಟದ ಸುತ್ತ ಕ್ಲೀನ್ ಇರಬೇಕು. ಎರಡನೇದು, ಕಣಿ ಇರಲೇಬೇಕು. ಯಾರು ಕಣಿ ಮಾಡುದಿಲ್ಲ, ಅಲ್ಲೇ ಹೋಗಿ ಇದು ಮೆಷಿನ್ ಮಾಡುದು ಇದು ಮಾಡೋದು ಬಿಡುದು. ಇಲ್ಲಿ ನೀರು ನಿಲ್ಲದಿದ್ರೆ ಕಣಿ ಒಂದು ಕಮ್ಮಿ ಆಗ್ತದೆ. ಮತ್ತೆ ಸುತ್ತದ ಮರದ ಗಿಲ್ಲುಗಳು ಒಂದು ಅಡಿಕೆಗೆ ಸಾಕಬಾರ್ದು, ಯಾಕಂದ್ರೆ ಅಲ್ಲಿ ಬಂದು ಅಲ್ಲಿ ಕೂತ್ಕೊಳ್ತವೆ. ಅದರಿಂದ ಸುತ್ತ ಕ್ಲೀನ್ ಇದ್ರೆ, ನನಗೆ ಮುಂದೆ 7-8 ವರ್ಷ ಆಯ್ತು ನಮ್ಮಲ್ಲಿ ರೋಗ ಬರದೆ. ಆಮೇಲೆ ಈಗ ಈ ಬಾವಲಿಯ ಕಾಟ ಆಗ್ಬೋದು ಅಥವಾ ಮಂಗಗಳ ಕಾಟ ಆಗ್ಬೋದು, ಅದರಿಂದಾಗಿ ಅಡಿಕೆಗೆ ಏನಾದ್ರು ತೊಂದರೆ ಆಗ್ತದೆ? ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನನಗೆ ಈ ವರ್ಷ ಹೋದ ವರ್ಷದಿಂದ 3,000 ಕಾಯಿ ಆದ್ರೂ ಸಿಕ್ಕಿದೆ, ಈ ಸಲ 500 ಸಿಕ್ಕುದಿಲ್ಲ. ಯಾಕಂದ್ರೆ ನಮ್ ಸುತ್ತ ಕಾಡುಂಟು ನಮ್ದು, ಅಲ್ಲೇ ಇರೋದು. ಅದು ಏನು ಮಾಡಕ್ಕೂ ಆಗುದಿಲ್ಲ, ಕೊಲ್ಲಕ್ಕೆ ನಮ್ಗೆ ಆಗುದಿಲ್ಲ. ನಾವು ಕೊಲ್ಲುದಿಲ್ಲ, ನಾವು ಓಡಿಸುದು ಇರ್ಬಾರ್ದು, ಓಡಿಸುದು ಇರ್ಬಾರ್ದು, ಉಳಿದ ನಮ್ಗೆ ಖರ್ಚಿಗೆ ಬರುವುದು ಕಷ್ಟ ಅಂತ ಕಂಡಿದೆ. ಮತ್ತೆ ಬಾವಲಿ, ಈ ಸಣ್ಣ ಬಾವಲಿ ನಮ್ಮ ಮನೆ ಮೇಲೆ ಇರೋದು, ನಮ್ದು ಭಾರಿ ದೊಡ್ಡ ಮನೆ, ಅದನ್ನು ಓಡಿಸಕ್ ಆಗುದು. ಎಷ್ಟು ಓಡಿಸಿದ್ರು ಬರ್ತವ ಸಣ್ಣದು, ಅದರಿಂದ ಏನು ನಮ್ಗೆ ತೊಂದರೆ ಕಾಣುವುದಿಲ್ಲ. ಈ ದೊಡ್ಡ ಬಾವಲಿಗಳು ಈಗ ಫಸ್ಟಿಗೆ ಬೇಗ ಹಣ್ಣಾಗ್ತದೆ, ಮತ್ತೆ ಲಾಸ್ಟ್ವರೆಗೆ ಕೆಲವು ಚಿಂತ ಆಗ್ತವೆ, ಕೆಲವು ಹೋಗುವಾಗ ಹಿಡ್ಕೊಂಡು ಹೋಗ್ತವೆ. ಒಂದು 10 ಬಂದ್ರೆ ನಿಮ್ಸಾಗ 10 ಹೋಯ್ತು ಅಂತ ಲೆಕ್ಕ. ನಮ್ಗೆ ದಾರೆ ಅಲ್ಲಿ ಅಲ್ಲಲ್ಲಲ್ಲಿ ಬಿದ್ದಿರ್ತದೆ, ಏನು ಮಾಡಕ್ಕಾಗುದಿಲ್ಲ. ಹಾಗೆ ನನಗೆ ಒಬ್ರು ಹೇಳಿದ್ರು, ಮೇಜರ್ ಜೀವಂದ್ರ ತೆಗೆದಿದ್ರು, ಅದು 10 ಗಂಟೆ ರಾತ್ರಿಗೆ ಹೊಗೆ ಹಾಕಿ ಅಂತ. ಒಂದ್ಸಲ ಒಂದ್ ಎರಡ್ ಸಲ ಹೊಗೆ ಹಾಕಿದ್ರೆ ಬರುದಿಲ್ಲ, ಆ ರಾತ್ರಿ ಬೆಂಕಿ ಕಾಣಿದ್ರೆ ಹೊಗೆ ಕಾಣಿದ್ರೆ ಬರುದಿಲ್ಲ. 2 ಸಲ ಮಾಡಿದ್ದ ಅದು, ಯಾವಾಗ್ಲೂ ಮಾಡಕ್ಕೆ ಕೆಲಸವಾಗಿಲ್ಲದ್ರೆ ನಮ್ಗೆ ಆಗುದಿಲ್ಲ. ಅದು ಬಹುಶಃ ಈಗ ಹಂದಿ ಬಾರದ ಹಾಗೆಲ್ಲ ಎಲ್ ಇ ಡಿ ಬಲ್ಬ್ ಅನ್ನ ಹಾಕುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂತ, ಇವರು ನಮ್ಮ ಕೆಲಸವರೆಲ್ಲ ಇದು ರಿಂಗ್ ಇಡ್ತಾರೆ. ಸರ್, ಈಗ ಅಲ್ಲ ಬಾವಲಿಗೂ ಕೂಡ ಇದ ಪ್ರಯೋಗ ಮಾಡಬಹುದಂತ, ಎಲ್ ಇ ಡಿ ಬಲ್ಬ್ ಅನ್ನ ಹಾಕ್ಬೋದು ಹೇಗೆ ಅಂತ? ಬಾವಲಿ ಎಲ್ ಇ ಡಿ ನಾವು ಮೇಲೆ ಹಾಕ್ಬೇಕು, ಅದು ನಿಲ್ಲಕ್ಕಿಲ್ಲ. ಯಾಕೆ ಗೊತ್ತಾ, ಅದು ಈಗ ದೊಡ್ಡ ದೊಡ್ಡ ಲೈಟ್ ಸಿಟಿಯಲ್ಲಿ ಓಡುದಲ್ಲ, ಅದು ಈಗ ನೀವು ಮೂಡು ಬಿದಿರೆಯಲ್ಲಿ ಅದು ಹಾರ್ಕೊಂಡು ಹೋಗುದಿಲ್ಲ. ತಿನ್ನೋದಕ್ಕೆ ಏನಾದ್ರು ಬೇಕಿದ್ರೆ ಬಂದೇ ಬರ್ತದೆ, ಬಂದು ಬರ್ತದೆ. ಅದನ್ನ ಏನು ಮಾಡೋದು ಕಷ್ಟ. ರಬ್ಬರ್ ಕೃಷಿಯ ಬಗ್ಗೆ ಹೇಳಿ. ಈಗ ರಬ್ಬರ್ ನಾನು ಒಂದು 6 ವರ್ಷ ಆಯ್ತು ಮಾಡಿ. ಈಗ ಅದೇನಾಯ್ತು ಹೇಳಿದ್ರೆ, ನನ್ಗೆ ಯಾರ್ಯಾರೋ ಅವರು ಕೊಡುದಾರ ಗಿಡ ಕೊಡುದಾರ ಇದಾಯ್ತು. ನಮಗೊಂದು 500-600 ಗಿಡ ಹೋಯ್ತು. ಹೋದು 3ನೇ ಸಲ 3 ವರ್ಷ ಬೆನ್ನಿಟ್ಟಿಟ್ಟೆ. ಆ 3ನೇ ಸಲ ನಾವು ಗಿಡ ಇಟ್ಟರೆ ಅದು ಬರುದಿಲ್ಲ, ಈ ಗಿಡಗಳು ಅದನ್ನು ಬದುಕಲಿಕ್ಕೆ ಬಿಡುವುದಿಲ್ಲ. ಇದ್ರ ಬೇರಲ್ಲಿ ಈಗ 1,600 ಗಿಡ ಉಂಟು. ನಾನು ಬರುವ ವರ್ಷಕ್ಕೆ ಬರ್ತದೆ ಅಂತ ಹೇಳಿದ್ದಾರೆ. ಈಗ ಏನೋ ಪಾಯಿಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೇದುಂಟು ಗಿಡ, ಒಳ್ಳೇದುಂಟು, ನೋಡ್ಬೇಕು ಇನ್ನು. ಈಗ ಕೇಳ್ತಾರೆ, ನಾವು ಕಾಂಟ್ರಾಕ್ಟ್ ಕೊಡುದಿಲ್ಲ. ನಾನು ಲಾಭವನ್ನು ನಷ್ಟ ನಾವು ಮಾಡಿಸೋದು ಇಂತ ಮಾಡಿಕೊಂಡಿದ್ದೆ. 1,600 ಗಿಡ ಉಂಟು. ಈಗ ಬೇರೆ ಬೇರೆ ಬೆಳೆಯಲ್ಲಿಯೂ ಕೂಡ ಒಂದೇ ರೀತಿಯಲ್ಲಿ ನಿಮಗೆ ಧಾರಣೆ ಸಿಗುವುದಿಲ್ಲ ಮಾರುಕಟ್ಟೆಯಲ್ಲಿ. ರಬ್ಬರ್ ಕೂಡ ಇದಕ್ಕೆ ಹೊರತಲ್ಲ, ಒಂದು 8 ಅಥವಾ 10 ವರ್ಷದಲ್ಲಿ ಒಂದ್ಸರಿ ಜಾಸ್ತಿ ಆಗಿರ್ತದೆ, ಮತ್ತೆ ಕಡಿಮೆ ಆಗುವಂತ ಒಂದು ಸಾಧ್ಯತೆ ಕೂಡ ಇರ್ತದೆ. 120-110 ರೂಪಾಯಿಗೂ ಕೂಡ ಇಳಿತದೆ, 150-160 ರೂಪಾಯಿ ಕೂಡ ಹೋಗಬಹುದು. ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊದಲು ರಬ್ಬರ್ ಮಾಡಿದವ್ರನ್ನೆಲ್ಲ ನೋಡಿದೆ ನಾನು, ಅವ್ರು ರಬ್ಬರೇ ತೆಗೀದಿಲ್ಲ. ಈಗ ಅಲ್ಲಿ ನಮ್ಮ ಬಳ್ಳಾರ ಹತ್ರ ಉಂಟು, ತೆಗೀದೇ ಇಲ್ಲ ಅಂತ. ಅದ್ರ ಬುಡಕ್ಕೆ ಹೋಗಿದ್ರೆ ನಮಗೆ ಅವನಿಗೆ ಆಗ್ತದಂತೆ, ತೆಗೆದವನಿಗೆ ಆಗ್ತದೆ, ನಮ್ಗೆ ಏನು ಸಿಗುದಿಲ್ಲ. ಸ್ವಂತ ತೆಗೆದ್ರೆ ಆಗ್ತದಂತೆ. ಈಗ ನಮ್ಗೆ ಇನ್ನು ಅನುಭವ ಆಗ್ಬೇಕು. ಈಗ ಮಾಡಿ ಆಗಿದೆ, ನಾವು ಏನು ಮಾಡೋಕೆ ಗೊತ್ತಿಲ್ಲ. ಮೊನ್ನೆ ಬಂದು ಕೇಳಿದ್ರು, ವರ್ಷಕ್ಕೆ 250 ರೂಪಾಯಿ ಕೊಡ್ತೇನೆ ಒಂದು ಮರಕ್ಕೆ ಅಂತ. ನಾನು ಕೊಡುದಿಲ್ಲ ಹೇಳಿದೆ. 250 ರೂಪಾಯಿ ಅವನು 60,000 ಡೆಪಾಸಿಟ್ ಕೊಡ್ತಾನಂತೆ, ಪ್ರತಿ ತಿಂಗಳು ಕೊಡ್ತಾನೆ. ಅದು ಬೇರೆಯವರು ಹೇಳಿದ್ರು ಅದಕ್ಕೇನು ಕೆಮಿಕಲ್ ಆಗಿ ಅವನು 6 ವರ್ಷದಲ್ಲಿ ಮರ ಸತ್ತು ಹೋಗಿ ಓಡ್ತಾನಂತೆ, ಅವನೆಲ್ಲ ತೆಗೆದು ಬಿಡ್ತಾನೆ, ನಾನು ಕೊಡುದಿಲ್ಲ. ಆಮೇಲೆ ಇದಕ್ಕೆ ಪೂರಕವಾಗಿ ಜೇನು ಕೃಷಿಯನ್ನು ಮಾಡುವುದಕ್ಕೆ ಕೂಡ ಅವಕಾಶ ಇದೆ. ಈ ಪ್ರಯತ್ನ ಏನಾದ್ರು ಮಾಡಿದ್ರೆ ನೀವು? ನಾವು ಮಾಡಲಿಲ್ಲ ಅಂದ್ರೆ ಕೆಲಸ ಮಾಡಿಗೆ ನಮಗೆ ಕಷ್ಟ, ನಮಗೆಲ್ಲ ಕಷ್ಟ. ನಾವು ಮಾಡಲಿಲ್ಲ. ಜೇನು ಎಲ್ಲ ನಮ್ಮ ಕಾಡಲ್ಲಿ ಉಂಟು. ಮೊದಲೆಲ್ಲ ತೆಗಿಲಿಕ್ಕೆ ಬಿಡ್ತಿದ್ದೆ, ಈಗ ನಾನು ತೆಗಿಲಿಕ್ಕೆ ಬಿಡುವುದಿಲ್ಲ. ನಾವೇನು ಜೇನು ತಿನ್ನುವುದಿಲ್ಲ, ನಾವು ತಿನ್ನುವುದಿಲ್ಲ ಜೇನು. ಜೈನರು ನಾನೀಗ ತೆಗಿಲಿಕ್ಕೆ ಬಿಡುವುದಿಲ್ಲ. ಮೊದಲೆಲ್ಲ ತೆಗೆದುಕೊಂಡು ಹೋಗ್ತಿದ್ರು, ಈಗ ನನ್ನ ಹಾಡಿ ಒಳಗೆ ಬರಬಾರದು ಅಂತ ಹೇಳಿದ್ರೆ ಎಲ್ರಿಗೂ ಅಲ್ಲಿ ಇರ್ತದೆ, ಅದು ಹಾರಾಡ್ತಾ ಇರ್ತದೆ, ನಮ್ಗೆ ಏನದು ಗೊತ್ತಾಗುದಿಲ್ಲ. ಈ ಜೇನು ಹುಳಗಳಿಂದಾಗಿ ಈಗ ಪರಾಗಸ್ಪರ್ಶ ಜಾಸ್ತಿಯಾಗಿ ಇಳುವರಿ ಜಾಸ್ತಿಯಾಗಿ ನಿಮ್ಮ ಗಮನಕ್ಕೆ ಬಂದಿದೆಯಾ? ಇದು ನಮ್ಗೆ ಏನು ಗೊತ್ತಾಗುದಿಲ್ಲ, ಯಾಕಂದ್ರೆ ಜೇನುಗಳು ಹೊರಡ್ತಾ ಇರ್ತದೆ, ಅದು ನಾವು ಅಷ್ಟೊಂದು ಗಮನಿಸುವುದಿಲ್ಲ. ಅದು ಒಳ್ಳೇದಂತ ಹೇಳ್ತಾರಲ್ವಾ, ಅದರಲ್ಲಿ ಉಂಟು, ಏನು ಇದು ಮಾಡುವುದಿಲ್ಲ. ಈಗ ಇತ್ತೀಚೆಗೆ ಹೇಳುವಂತಹದ್ದು, ವಾತಾವರಣದ ಒಂದು ತಾಪಮಾನ ಅಥವಾ ಟೆಂಪರೇಚರ್ ಎನ್ನುವಂತಹದ್ದು ಪ್ರತಿ ವರ್ಷವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಹೇಳಿ, ಇದು ಕೂಡ ನಿಮ್ಮ ಗಮನಕ್ಕೆ ಬಂದಿರಬೇಕು. ನಮ್ಗೆ ತುಂಬಾ ತೊಂದರೆ ಆಗ್ತದೆ, ಯಾಕಂದ್ರೆ ಈಗ ಬೀಳ್ತಾ ಇರ್ತದೆ. ಈಗ ಒಂದು ಫಿಂಗಾರ ಬಂದ್ರೆ ಅದ್ರಲ್ಲಿ ಒಂದು 5-6 ಮಾತ್ರ ಕಾಣ್ತದೆ, ಎಲ್ಲ ಬಿದ್ದು ಕೆಳಗೆ. ಅದಕ್ಕೆ ವಿಂಡೋ ಫಿಲ್ ಬಿಟ್ಟರೆ ಆಗ್ತದೆ ಅಂತ ಇವರು ಹೇಳ್ತಾರೆ. ನಾನು 6 ವರ್ಷ ಮೊದಲು ಬಿಟ್ಟಿದ್ದೆ, ಈ ವರ್ಷ ಒಮ್ಮೆ ಬಿಡುವ ಅಂತಿದ್ದೇನೆ. ಅವರಾಗೆ ಪ್ರತಿ ತಿಂಗಳು ಬಿಟ್ಟು ಇದು ಮಾಡೋದು ಬೇಡ, ಒಮ್ಮೆ ಬಿಡುವ ಅಂತ ಆಲೋಚನೆ ಮಾಡ್ಕೊಂಡಿದ್ದೆ. ಅಂದ್ರೆ ಅದು ಕೀಟದ ಬಾಧೆಯಿಂದ ಈ ಸಮಸ್ಯೆ ಬಂದಿರುವಂತಹದ್ದು ಅಥವಾ ತಾಪಮಾನದ ಸಮಸ್ಯೆಯೋ? ತಾಪಮಾನದಲ್ಲಿ ಇರಬಹುದು, ಕೀಟದಲ್ಲಿ ಇರಬಹುದು, ಅದು ನಮ್ಗೆ ಗೊತ್ತಾಗುದಿಲ್ಲ ನೋಡಿ. ಅದು ಬಿಡಿ ಅಂತ ಹೇಳ್ತಾರೆ, ಮತ್ತೆ ಕೃಷಿ ಇಲಾಖೆಯವರು ಹೆಚ್ಚು ಬರುವುದೇ ಇಲ್ಲ. ಈಗ ಜನನೇ ಇಲ್ಲ, ಎಲ್ಲಿ ನೋಡಿದ್ರು ಜನ ಇಲ್ಲ. ವರ್ಷಕ್ಕೊಮ್ಮೆಲ್ಲೂ ಬರುವುದಿಲ್ಲ ಯಾರು. ನಮ್ಗೆ ಹೇಳಿದ್ರೆ ಒಂದು ಫೋಟೋ ತೆಕ್ಕೊಂಡು ಬನ್ನಿ, ಅಲ್ಲಿಂದ ಮದ್ದು ಕೊಡುದು. ಅವರ ಒಂದೊಂದಷ್ಟು ಕಾನೂನು ಇರ್ತವಲ್ಲ. ಹೌದು, ಅದು ಸ್ವಲ್ಪ ಕಷ್ಟ. ಮಳೆಗಾಲದಲ್ಲಿ ಅಡಿಕೆ ಒಣಗಿಸುವುದಕ್ಕೆ ಯಾವ ರೀತಿ ವ್ಯವಸ್ಥೆ ಉಂಟು? ಸೋಲಾರ್ ಮಾಡಿ, ಅದರ ಸ್ವಲ್ಪ ಹೇಳಿ ಅದರ ಬಗ್ಗೆ, ಯಾವ ರೀತಿ ಅದರಲ್ಲಿ ಏನೇನು ತೊಂದರೆಗಳು ಬರ್ತವೆ, ಹೇಗೆ ನಿರ್ವಹಣೆ ಮಾಡಿ? ಸೋಲಾರ್ ಅಲ್ಲಿ ಏನು ತೊಂದರೆ ಬರುವುದಿಲ್ಲ, ನಾವು ಇದು ಮಾಡಿಬಿಟ್ರೆ ಅದು ಒಣಗ್ತದೆ. ಅದು ಒಳ್ಳೇದು, ಒಳ್ಳೇದು ಒಣಗ್ತದೆ. ಸೋಲಾರ್ ಎಲ್ಲ ಮಾಡಿದ್ದೇವೆ ನಾವು, ಒಣಗ್ತದೆ. ಮಳೆಗಾಲದ ಅಂದ್ರೆ ಈ ವರ್ಷದ ಮಳೆಯಲ್ಲಿ ಬೇಗ ಬೇಗ ಹಣ್ಣಾಯ್ತು, ಅದು ಯಾವ ಪ್ರಾಬ್ಲಮ್ ಅಲ್ಲಿ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ನನ್ನ ಲೆಕ್ಕದಲ್ಲಿ ಜುಲೈಯಲ್ಲೇ ಹಣ್ಣಾಗ್ಲಿಕ್ಕೆ ಶುರುವಾಯ್ತು. ನಮ್ಗೆ ಆಗಸ್ಟ್ ಮೇಲೆ ಶುರು ಆಗುದು, ಜುಲೈಯಲ್ಲೇ ಹಣ್ಣಾಕ್ಲಿಕ್ಕೆ ಶುರುವಾಯ್ತು. ಈ ಸಲ ತೆಗೆದಿಲ್ಲ ನಾವು, ಯಾಕಂದ್ರೆ ಅದು ತೆಗೆದ್ರೆ ಅವ್ರು ಹೇಳ್ತಾರೆ ಕೆಲಸವರು ಇನ್ನೊಂದು ಹಣ್ಣಾಗ್ತದೆ ಅಂತ ಹೇಳ್ತಾರೆ. ಬಿದ್ದದು ಹೆಕ್ಕುದು ಭಾರಿ ಕಷ್ಟ, ಹೆಕ್ಕುದು ಕೂಡ ದೊಡ್ಡ ಕೆಲಸ, ದೊಡ್ಡ ಕಷ್ಟ. ಲೇಬರ್ ಸಾಧ್ಯನೇ ಇಲ್ಲ. ವರ್ಷ ವರ್ಷಕ್ಕೆ 100 ರೂಪಾಯಿ ಅವರೇ ಹೆಚ್ಚು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಹೇಳಿದಾಗೆ ನಾವು ಕೇಳಲೇಬೇಕು. 5 ರೂಪಾಯಿ ಉಂಟಲ್ಲ ಅಡಿಕೆ? ಯಾವುದು 5 ರೂಪಾಯಿ ಕೊಟ್ಟರೆ ನೋಡಿ, ಅಡಿಕೆ ಸಿಪ್ಪೆ ತೆಗೋರು. ಮತ್ತೆ ಮಳೆಗಾಲದ ಅಡಿಕೆ ಉಂಟು, ಅದೆಲ್ಲ 200 ರೂಪಾಯಿಗೆ ಆಗಿದ್ದಿದ್ರೆ ಅಲ್ಲ. ನಾವು ಭಾರಿ ಕಷ್ಟ. ಏನಾದರೂ ರೈತ ಸೋಲುದೇ, ರೈತ ಯಾವ ರೀತಿನೂ 500 ಅಲ್ಲ 800 ರೂಪಾಯಿ ಆದ್ರೆ ಅವನು 7 ರೂಪಾಯಿ ಸಂಬಳ ಇಳ್ತಾನೋ, ನಾವು ಮೇಲೆ ಬೀಳುದು ಕಷ್ಟ ಉಂಟು. ಒಳ್ಳೇದು ರಾಜೇಂದ್ರ ಪಿರಂಜಿಯವರೇ, ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ರಬ್ಬರ್ ಕೃಷಿ ಆಗ್ಬಹುದು, ಕಾಳು ಮೆಣಸು, ತೆಂಗು ಎಲ್ಲ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಿಶ್ರ ಕೃಷಿಯ ಅನುಭವದ ಕುರಿತು ಬೆಳ್ತಂಗಡಿ ಗ್ರಾಮದ ಪ್ರಗತಿಪರ ಕೃಷಿಕ ಬಿ ರಾಜೇಂದ್ರ ಪೆರಿಂಜೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.

ಈ ಜೀವಾಣುಗಳೇ ಇಲ್ಲದೆ ಇದ್ರೆ ಇವತ್ತು ನಾವು ಅದನ್ನು ತಿನ್ನಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವುಗಳ ಪ್ರಾಮುಖ್ಯತೆ ನಮಗೆ, ಅವು ಹೇಗೆ ಕಣ್ಣಿಗೆ ಕಾಣುವುದಿಲ್ಲವೋ ಅವುಗಳ ಒಂದು ಕೆಲಸ ಕೂಡ ಅಥವಾ ಅವುಗಳ ಮಾಡುವಂಥ ವರ್ಗಗಳು ಕೂಡ ನಮ್ಮ ಕಣ್ಣಿಗೆ ಕಾಣಲ್ಲ. ಅವು ಹಿಂದಿನ ಒಂದು ನಮ್ಮ ಕಣ್ಣ ಹಿಂದೆ ಅವು ಆಗ್ತಾ ಇರ್ತವೆ. ಇದನ್ನು ನಾವು ಗಿಡಗಳಿಗಾಗಿರ್ಬೋದು ಅಥವಾ ನಾವು ಬೆಳೆಸುವಂಥ ತರಕಾರಿಗಳಾಗಿರ್ಬೋದು ಅಥವಾ ಮಲ್ಲಿಗೆಗಾಗಿರ್ಬೋದು ಅಥವಾ ಅಡಿಕೆ ಆಗಿರ್ಬೋದು ಯಾವುದೇ ಬೆಳೆ ಆಗಿರ್ಬೋದು ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಉದಾಹರಣೆಗೆ ನಾವು ಗೊಬ್ಬರವನ್ನು ಕೊಡ್ತೇವೆ, ಅಡಿಕೆಗಾಗಿರ್ಬೋದು ಮಲ್ಲಿಗೆಗಾಗಿರ್ಬೋದು ಗೊಬ್ಬರವನ್ನು ಕೊಡ್ತೇವೆ. ಕೊಡುವ ಹಂತದಲ್ಲಿ ಅದನ್ನು ನಾವು ಕೊಡುವಾಗ ಅದರಲ್ಲಿರುವಂಥ ಪೋಷಕಾಂಶಗಳಾಗಿರ್ಬೋದು ಅಥವಾ ಗಿಡಕ್ಕೆ ಲಭ್ಯತೆ ಇರುವಂಥ ರೂಪದಲ್ಲಿ ಅದು ಇರುವುದಿಲ್ಲ, ಅದನ್ನು ಕನ್ವರ್ಟ್ ಮಾಡಬೇಕಾಗ್ತದೆ. ಗಿಡಗಳಿಗೆ ಬೇಕಾಗುವಂಥ ರೂಪದಲ್ಲಿ ಅದು ಕನ್ವರ್ಟ್ ಮಾಡಬೇಕಾಗ್ತದೆ. ಈಗ ಸಾಕಷ್ಟು ಜೈವಿಕ ಗೊಬ್ಬರಗಳ ಬಗ್ಗೆ ಕೇಳಿರ್ಬೋದು, ಅಜೆಟೋಬ್ಯಾಕ್ಟರ್ ಅಂತ ಕೇಳಿದಿರಾ, ಅಜೋಸ್ಪೈರಲಮ್ ಅಂತ ಕೇಳಿದಿರಾ, ಹಾಗೆ ಈ ರಂಜಕವನ್ನು ಕರಗಿಸುವಂಥ ಬ್ಯಾಕ್ಟೀರಿಯಾ ಅಂತ ಕೇಳಿದಿರಾ, ಇವೆಲ್ಲವೂ ಈ ಬಯೋಫರ್ಟಿಲೈಸರ್ಸ್ ಅಥವಾ ಜೈವಿಕ ಗೊಬ್ಬರಗಳ ಒಂದು ಪಂಗಡಕ್ಕೆ ಸೇರ್ತದೆ. ಇವುಗಳ ಸಂಖ್ಯೆ ಮಣ್ಣಿನಲ್ಲಿ ಇದ್ದಾಗ ನಾವು ಹಾಕುವಂಥ ಗೊಬ್ಬರಗಳು ಕನ್ವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಉದಾಹರಣೆಗೆ ನಾವು ಹೇಳ್ತಾ ಇರ್ತೇವೆ, ನಾನು ಸಾಕಷ್ಟು ಕಡೆ ಈ ಮಲ್ಲಿಗೆ ತಾಕುಗಳಿಗೆ ಹೋದಾಗ ಅಲ್ಲಿ ಗೊಬ್ಬರ ಕೊಡುವಂಥ ರೀತಿಯೇ ಒಂದು ವಿಚಿತ್ರವಾದಂಥದ್ದು, ಭಾಳ ವಿಶೇಷವಾಗಿರ್ತದೆ. ಕಣಿಯನ್ನು ಅಥವಾ ಕಟ್ಟೆ ಮಾಡಿರ್ತಾರೆ, ಮಲ್ಲಿಗೆ ಗಿಡದ ಸುತ್ತ ಕಟ್ಟೆ ಮಾಡಿರ್ತಾರೆ, ಕಟ್ಟೆ ಒಳಗೆ ಗೊಬ್ಬರವನ್ನು ತುಂಬಿಸ್ತಾ ಬರ್ತಾರೆ. ಸಾಕಷ್ಟು ಜನ ಮಾಡಿರ್ತಾರೆ, ಇದು ನಾನು ನೋಡಿದ್ದೀನಿ, ಇಲ್ಲೆಲ್ಲ ಮಾಡಿದ್ದೆ. ಅದು ಒಂದು ತಪ್ಪು ಕ್ರಮ ಅಂತ ನಾವು ವೈಜ್ಞಾನಿಕವಾಗಿ ಹೇಳ್ತೀವಿ. ಈ ರೀತಿ ಕೊಡುವಂಥದ್ದು ಒಳ್ಳೆಯದಲ್ಲ. ನಾವು ಯಾವುದೇ ಆದರೂ ಗೊಬ್ಬರವನ್ನು ಕೊಡುವಾಗ ಅದನ್ನು ಸಂಪೂರ್ಣವಾಗಿ ಕಳಿಸಿ ಕಳಿಸಿ ಅಂತೀವಿ, ನಾನು ಕೊಳಿಸಿ ಅಂತ ಹೇಳ್ತಾ ಇಲ್ಲ, ಕಳಿಸು ಅನ್ನೋದು ಒಂದು ಕ್ರಮ, ಕೊಳೆಯುವುದು ಒಂದು ಕ್ರಮ, ಯಾವುದೇ ರೀತಿಯೋ ಅದು ಕಳಿಸುವುದು ಒಂದು ಕ್ರಮ. ಕಳಿಸುವುದಂದ್ರೆ ಏನು? ಈಗ ಗೊಬ್ಬರ ಅಂತ ಅಂದಾಗ ಅದರಲ್ಲಿ ದರ್ಲೆ ಆಗಿರ್ಬೋದು, ಎಲೆಗಳಾಗಿರ್ಬೋದು, ಕಡ್ಡಿ ಕಸಗಳಾಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಇರ್ತವೆ. ನೀವು ಒಂದು ಕಳಿಸಿದಂಥ ಗೊಬ್ಬರದಲ್ಲಿ ಅದ್ಯಾವುದೂ ನಿಮಗೆ ಕಣ್ಣಿಗೆ ಕಾಣುವುದಿಲ್ಲ. ಅದೆಲ್ಲ ಏನಾಗಿರ್ತದೆ ಅಂದರೆ ಸಣ್ಣ ಹುಡಿಯಾಗಿ ಕರಿ ಕಪ್ಪು ಮಸಿಯಾಗಿ ಕಾಣುವಂಥದ್ದು ನಾವು ಗೊಬ್ಬರ ಅಂತ ಹೇಳ್ತೇವೆ. ಇದನ್ನು ಬಳಸಿ, ಇದನ್ನು ಬಳಸಿದ ನಂತರ ನಿಮ್ಮ ಗಿಡದಲ್ಲಿ ಆಗುವಂಥ ಚೇಂಜಸ್ಗಳನ್ನ ನೀವು ನೋಡಿ, ಆವಾಗ ನಿಮಗೆ ಭಾಳ ಅನುಕೂಲತೆಗಳು ಕಾಣ್ತದೆ. ಇಲ್ಲೇನು ಮಾಡ್ತಾ ಇದ್ದೀರಿ, ನೀವು ನೇರವಾಗಿ ಈ ಗೊಬ್ಬರವನ್ನು ಕೊಡುವಂಥದ್ದು ಅಥವಾ ನೀವು ಸಗಣಿಯನ್ನು ನೇರವಾಗಿ ಕೊಡೋದ್ರಿಂದ ಸಮಸ್ಯೆಗಳು ಉದ್ಭವ ಆಗ್ತದೆ. ಈಗ ನಾನು ಜೈವಿಕ ಗೊಬ್ಬರಗಳ ಅಥವಾ ಸೂಕ್ಷ್ಮ ಜೀವಿಗಳ ಬಗ್ಗೆ ಹೇಳ್ತಾ ಇದ್ದೆ. ಈ ಜೈವಿಕ ಗೊಬ್ಬರಗಳಲ್ಲಿ ಅಥವಾ ಸೂಕ್ಷ್ಮ ಜೀವಿಗಳಲ್ಲಿ ಎರಡು ಥರ ಇದ್ದಾವೆ. ಒಂದು ಗಾಳಿಯನ್ನು ಉಪಯೋಗಿಸ್ಕೊಂಡು ಈ ಕ್ರಿಯೆಯನ್ನು ಮಾಡುವಂಥದ್ದು, ಇನ್ನೊಂದು ಗಾಳಿ ಇಲ್ಲದೇ ಇರುವಂಥದ್ದು, ಅಂದರೆ ಈ ಆಮ್ಲಜನಕವನ್ನು ತೆಗೆದುಕೊಳ್ಳದಂತೆ ಅನರೋಬಿಕ್ ಕಂಡೀಷನಲ್ಲಿ ಈ ಕಳುವಿಕೆಯನ್ನು ಮಾಡುವಂಥದ್ದು. ನಿಮಗೆ ಯಾವುದಾದ್ರು ಒಂದು ಗೊಬ್ಬರದಲ್ಲಿ ಅಥವಾ ಸಾವಯವ ಗೊಬ್ಬರ ಆಗಿರ್ಬೋದು, ಸಗಣಿ ಗೊಬ್ಬರ ಆಗಿರ್ಬೋದು, ಹಟ್ಟಿ ಗೊಬ್ಬರ ಆಗಿರ್ಬೋದು, ಅದರಿಂದ ಬಿಸಿ ಅಂಶ ಬರ್ತಾ ಇದೆ, ಅದರಿಂದ ಕೆಟ್ಟ ವಾಸನೆ ಬರ್ತಾ ಇದೆ ಅಂದರೆ ಅಂದ್ಕೊಳ್ಳಿ, ಅದು ಅನರೋಬಿಕ್ ಕಂಡೀಷನಲ್ಲಿ ಡಿಗ್ರೇಡ್ ಆಗ್ತಾ ಇದೆ ಅಂತ. ಇದು ಒಳ್ಳೆಯ ಜೀವಾಣುಗಳು ಅಲ್ಲ, ನಮಗೆ ಬೇಕಾದಂಥ ಒಳ್ಳೆಯ ಜೀವಾಣುಗಳು ಅಲ್ಲ. ಇದನ್ನು ನಿರ್ಲಕ್ಷಿಸಿ, ಇದು ಬೇಡ. ನಾವು ಯಾವಾಗಲೂ ಅಷ್ಟೇ ಕಾಂಪೋಸ್ಟ್ ಮಾಡುವಾಗ ಏರೋಬಿಕ್ ಅಂದರೆ ಆಮ್ಲಜನಕವನ್ನು ಉಪಯೋಗಿಸ್ಕೊಂಡು ಈ ಜೀವಾಣುಗಳು ಈ ಒಂದು ಕ್ರಿಯೆಯನ್ನು, ಏನು ಕ್ರಿಯೆ ಅಂತ ಅಂದರೆ ಕರಗಿಸುವಂಥ ಕ್ರಿಯೆಯನ್ನು ಮಾಡಬೇಕು. ಅದರಿಂದ ಆಗುವಂಥ ಗೊಬ್ಬರ ಏನಿದೆ ಅದು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ. ಅದನ್ನು ಬಳಕೆ ಮಾಡೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗ್ತದೆ. ಈಗ ಸಮಸ್ಯೆ ಅಂದರೆ ಏನು ಸಮಸ್ಯೆ ಅಂತ ನಿಮ್ಮ ಮನಸ್ಸಲ್ಲಿ ಬಂದಿರಬಹುದು. ಸಾಮಾನ್ಯವಾಗಿ ಕಾಳುಮೆಣಸಲ್ಲಿ ನಾವು ಈ ರೀತಿ ಗೊಬ್ಬರವನ್ನು, ಅಂದರೆ ನಾನು ಗೊಬ್ಬರ ಅಂದ ತಕ್ಷಣ ನಾನು ಏನು ಹೇಳ್ತಾ ಇದ್ದೀನಿ, ಈ ಅನ್ಡಿಕಂಪೋಸ್ಡ್ ಕೊಳೆಯದೇ ಇರುವಂಥ ಗೊಬ್ಬರವನ್ನು ನೇರವಾಗಿ ಹಾಕಿದಾಗ ಕಾಳುಮೆಣಸಿನಲ್ಲಿ ಬುಡಕೊಳೆ ರೋಗ, ಮಲ್ಲಿಗೆಯಲ್ಲಿ ಹಾಕಿದ್ರು ಮಲ್ಲಿಗೆಯಲ್ಲಿ ಬುಡಕೊಳೆ ರೋಗ ಯಾವಾಗ ಅಂತಂದರೆ ಮಳೆಗಾಲದಲ್ಲಿ ಬರುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇದು ನಾವಾಗಿಯೇ ಮಾಡುವಂಥ ತಪ್ಪುಗಳಿಂದ ಆಗ್ತಾ ಇರುವಂಥ ಕೆಲವಾರು ಮಿಸ್ಟೇಕ್ಗಳಂತಲೇ ನಾನು ಹೇಳ್ತೇನೆ. ಸೊ ಇದನ್ನು ಸರಿಪಡಿಸ್ಕೊಳ್ಬೇಕು. ಸರಿಪಡಿಸ್ಕೊಳ್ಳೋದು ಯಾವುದು ರೀತಿ ಅಂದರೆ ಗೊಬ್ಬರವನ್ನು ಕಾಂಪೋಸ್ಟ್ ಮಾಡುವಂಥದ್ದು. ಈಗ ಕಾಂಪೋಸ್ಟ್ ಮಾಡಿ ಅಂತ ನೀವು ಹೇಳಿದ್ರಿ, ವಿಧಗಳು ಯಾವುದು ಅಂತ ನಿಮ್ಮ ಮನಸ್ಸಲ್ಲಿ ಬಂದಿರ್ತದೆ. ಈಗ ನೇರವಾಗಿ ಗೊಬ್ಬರ ಹಾಕಬೇಡಿ ಅಂದಾಗ ಅದನ್ನು ಬೇರೆ ಒಂದು ಕಡೆ ಹಾಕೋತೀರಾ? ಹಾಕೊಂಡಾಗ ಈ ಜೈವಿಕ ಗೊಬ್ಬರಗಳಾಗಿರ್ಬೋದು ಅದನ್ನು ಆ ಗೊಬ್ಬರಕ್ಕೆ ಹಾಕಿದಾಗ ಅಲ್ಲಿ ಕರಗಿಸುವಂಥ ಕ್ರಿಯೆಗಳು ಶುರುವಾಗ್ತದೆ. ಹೇಗೆ ಹಾಕುವಂಥದ್ದು? ಸಾಮಾನ್ಯವಾಗಿ 100 ಕೆಜಿ ಗೊಬ್ಬರಕ್ಕೆ 1 ಕೆಜಿಯಷ್ಟು ಈ ಜೈವಿಕ ಗೊಬ್ಬರವನ್ನು ಬಳಸಬೇಕಾಗ್ತದೆ. ಟ್ರೈಕೋಡರ್ಮ ಬಳಸ್ಬೋದು, ಇಲ್ಲ ಅಂದರೆ ಇತ್ತೀಚೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಜೈವಿಕ ಗೊಬ್ಬರವನ್ನು ನಾವು ತಯಾರಿ ಮಾಡ್ತಾ ಇದ್ದೇವೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IAHR ಸಂಸ್ಥೆ ಕೇಳಿರ್ಬೋದು, ಈ ಸಂಸ್ಥೆಯವರು ನಮಗೆ ಒಂದು ಪ್ರಾಡಕ್ಟ್ ಲೈಸೆನ್ಸ್ ಕೊಟ್ಟಿದ್ದಾರೆ, ನಮ್ಮ ಒಂದು ಕೇಂದ್ರದಲ್ಲಿ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಸಹ್ಯಾದ್ರಿ ತ್ರಿಶೂಲ್ ಅನ್ನೋ ಹೆಸರಿನಲ್ಲಿ ನಮ್ಮ ಒಂದು ಕೇಂದ್ರದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. 240 ರೂಪಾಯಿಗೆ 2 kg ನಿಮಗೆ ಬ್ಯಾಗ್ ಸಿಗ್ತದೆ. ಇದನ್ನು ನೀವು ಜೈವಿಕ ಗೊಬ್ಬರವಾಗಿ ಬಳಸ್ಬೋದು. ಇದನ್ನು ಬಳಸುವಂಥ ವಿಧಾನ ನಾನು ಹೇಳ್ತಾ ಇದ್ದೆ. ಕೊಟ್ಟಿಗೆ ಗೊಬ್ಬರವನ್ನು ಆಗಿರ್ಬೋದು, ಯಾವ್ದಾದ್ರು ಒಂದು ಮೂಲ ವಸ್ತು ಅಲ್ಲಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಸಗಣಿ ಗೊಬ್ಬರ ಆಗಿರ್ಬೋದು, ಅಥವಾ ಕುರಿ ಗೊಬ್ಬರ ಆಗಿರ್ಬೋದು, ಯಾವ್ದಾರು ಬಳಸಿ, ಅಥವಾ ಕೌಡಂಗ್ ಸ್ಲರ್ರಿಯನ್ನು ಉಪಯೋಗಿಸಿ ಬಳಸುವಂಥದ್ದು ಇರ್ಬೋದು, ಅದನ್ನು ಒಂದು ಕಡೆ ಹೀಪ್ ಮಾಡೋದಲ್ಲ, ಆದಷ್ಟು ಸಮ ಮಟ್ಟದಲ್ಲಿ ಹಾಕ್ಕೊಳ್ಳುವಂಥದ್ದು. ಆ ನಂತರ ನಾನು ಹೇಳಿದಾಗೆ 100 kg ಕೊಟ್ಟಿಗೆ ಗೊಬ್ಬರ ಇದೆ ಅಂದರೆ 1 kg ಈ ಜೈವಿಕ ಗೊಬ್ಬರವನ್ನು ಹಾಕುವಂಥದ್ದು, ಹುಡಿ ರೂಪದಲ್ಲಿ ಹಾಕ್ಬೋದು, ಇಲ್ಲ ಅಂತ ಅಂದರೆ ಅದನ್ನು ನೀರು ಬೆರೆಸಿ ನೀರನ್ನು ಅದಕ್ಕೆ ಹಾಕುವಂಥದ್ದು ಮಾಡ್ಬೋದು. ತದನಂತರ ಬೇರೆ ಬೇರೆ ಪದರಗಳಲ್ಲಿ ಅಂದರೆ ಒಂದು 4-5 ಪದರಗಳಲ್ಲಿ ಈ ಜೈವಿಕ ಗೊಬ್ಬರವನ್ನು ಬಳಸಿಬಿಟ್ಟು ಅದ್ರ ಜೊತೆ ಕಾಂಪೋಸ್ಟ್ ಹಾಕಿ ಇದನ್ನು ಮಾಡುವಂಥದ್ದು. ಇದನ್ನು ನಾವು ಸಾಧಾರಣ 90 ದಿವಸದವರೆಗೆ ಅಂದರೆ ಅದಕ್ಕೆ ಮೆಲ್ಕ್ ಹಾಕ್ತಾ ಇರಬೇಕು. ಅಂದರೆ ಅದನ್ನು ನಾವು ಹಾಕಿದ ತಕ್ಷಣ ಅದಕ್ಕೆ ಮೆಲ್ಕ್ ಹಾಕುವ ಉದ್ದೇಶ ಏನಂತ ಅಂದರೆ ಅದರಲ್ಲಿ ಗಾಳಿಯ ಒಂದು ಓಡಾಡುವಿಕೆ ಅಥವಾ ಅದರಲ್ಲಿ ಗಾಳಿ ಅಂಶವನ್ನು ಹೋಗಲಿಕ್ಕೆ ನಾವು ಅದನ್ನು ಒಂದು ದಿವಸಕ್ಕೆ ಅಲ್ಲ ಅಂದರೂ ವಾರಕ್ಕಿಂತ 15 ದಿವಸಕ್ಕಾದ್ರೂ ಒಂದ್ಸಲ ಅದಕ್ಕೆ ನಾವು ಏನು ಗೊಬ್ಬರ ಇರುತ್ತೆ ಅದನ್ನು ನಾವು ಮೆಲ್ಕ್ ಹಾಕ್ತಾ ಇರೋದಂಥದ್ದು ಒಳ್ಳೆಯದು. ಆಮೇಲೆ ಪಸೆ ಅಂಶವನ್ನು ಮೇಂಟೈನ್ ಮಾಡಬೇಕು, ನೀರಿನ ಅಂಶ ಕೊಡಬೇಕು. ಯಾಕಂದರೆ ಈ ಜೈವಿಕ ಗೊಬ್ಬರಗಳಲ್ಲಿ ಅತ್ಯಮುಖ್ಯವಾಗಿ ಪಸೆ ಅಂಶ ಅಥವಾ ನೀರಿನ ಅಂಶ ಅಥವಾ ತೇವಾಂಶ ಇಲ್ಲದಿದ್ದರೆ ಅದರ ಬೆಳವಣಿಗೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಅವು ಬೆಳವಣಿಗೆ ಆಗೋದಿಲ್ಲ. ಇಷ್ಟು ಗಮನದಲ್ಲಿಟ್ಕೊಂಡು ನಾವು ಹಾಕದಂಥದ್ದು 1 kg ಅಂತ ಜೈವಿಕ ಗೊಬ್ಬರ ಆದರೆ ಅದು ಕೊನೆಗೆ ನಮಗೆ ಸಿಗುವಂಥದ್ದು 100 ಅಥವಾ 100 kg ಆಗ್ತದೆ. 100 kg ಜೈವಿಕ ಗೊಬ್ಬರ ಸಿದ್ಧ ಆಗ್ತದೆ. ಯಾವಾಗ? 45-90 ದಿನದೊಳಗೆ ನಿಮಗೆ ಗೊಬ್ಬರ ಸಿದ್ಧತೆ ಆಗ್ತದೆ. ಇದನ್ನು ನೀವು ಬಳಸುವಂಥದ್ದು ಮಾಡಿದ್ದೇ ಆದರೆ ನಿಮ್ಮ ಒಂದು ಮಣ್ಣಿನಲ್ಲಿರುವಂಥ ಹ್ಯೂಮಸ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಇವತ್ತು ನೀವು ಮಣ್ಣು ಪರೀಕ್ಷೆ ಮಾಡಿಸ್ತೀರಾ, ಮಣ್ಣು ಪರೀಕ್ಷೆ ಮಾಡಿಸಿದಾಗ ಮೇಲೆ ಒಂದು ಫಸ್ಟ್ ನಿಮಗೆ ಕಾಣುವಂಥದ್ದು ಸಾವಯವ ಇಂಗಲ ಅಂತ ಇರ್ತದೆ, ನೀವೆಲ್ಲ ನೋಡಿರ್ತೀರ, ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋ ಒಂದು ಪ್ರಮಾಣ ಇರ್ತದೆ. ಅದು ಎಷ್ಟಿದೆ ಅಂತ ನೀವು ನೋಡಿ, ಸಾಕಷ್ಟು. ಅದೇನಾದರೂ 1%ಗಿಂತ ಜಾಸ್ತಿ ಇದ್ದರೆ ಅದು ಆರೋಗ್ಯವಾದಂಥ ಮಣ್ಣು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆರೋಗ್ಯ ಅಂದರೆ ಈಗ ನಾವು ಮಣ್ಣು ಅಂತೀವಿ, ಮಣ್ಣಿಗೆ ಜೀವ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಅಂದ್ಕೊಂಡಿರೋದು ಅಥವಾ ಜೀವ ಇದೆ ಅಂತ ಹೇಗೆ ಹೇಳ್ತೀವಿ ಅಂತಂದರೆ ಅದರಲ್ಲಿರುವಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಮೇಲೆ. ಅದು ಸೂಕ್ಷ್ಮ ಜೀವಿಗಳ ಹೆಚ್ಚಿದ್ದಷ್ಟು ಅದು ಭಾಳ ಜೀವಂತವಾಗಿದೆ, ಅಥವಾ ಅದು ನಮಗೆ ಆ ಮಣ್ಣು ನಮ್ಮ ಒಂದು ಏನೇ ಕೃಷಿ ಚಟುವಟಿಕೆ ಮಾಡೋದಕ್ಕೂ ಅದು ಸ್ಪಂದಿಸ್ತಾ ಇದೆ, ಅದು ಸ್ಪಂದನೆ ಕೊಡ್ತದೆ. ನಾವು ಅದನ್ನು ಇದಕ್ಕೆ ಹಾಕಿದಾಗ ಅಥವಾ ಗಿಡಗಳು ಅದನ್ನು ಅದರಲ್ಲಿರುವಂಥ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಮಟ್ಟಕ್ಕೆ ಹೋಗ್ತದೆ. ಸೊ ಅದರ ಒಂದು ದೃಷ್ಟಿಯಿಂದ ನಾವು ಈ ಸಾವಯವ ಇಂಗಾಲದ ಪ್ರಮಾಣವನ್ನು ನಮ್ಮ ಮಣ್ಣಿನಲ್ಲಿ ಹೆಚ್ಚಿಸಬೇಕು ಅಂತಂದರೆ ಈ ರೀತಿಯಾದಂಥ ಜೈವಿಕ ಗೊಬ್ಬರಗಳನ್ನ ಬಳಸಿ ಅದರ ಜೊತೆ ಈ ಜೈವಿಕ ಗೊಬ್ಬರಗಳಿಗೆ ಮುಖ್ಯ ಬೇಕಾಗುವಂಥದ್ದು ಆಹಾರ ರೂಪದಲ್ಲಿ ಈ ಒಂದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಕಾರ್ಬನ್ ಕಂಟೆಂಟ್ ಇರುವಂಥ ಗೊಬ್ಬರಗಳಾಗಿರ್ಬೋದು, ಅದನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಅವುಗಳ ಈಗ ಬರೀ ಜೈವಿಕ ಗೊಬ್ಬರವನ್ನು ನೇರವಾಗಿ ಅಂಗಡಿಯಿಂದ ಈಗ ನಾನು ಹೇಳಿದೆ ಸಹ್ಯಾದ್ರಿ ತ್ರಿಶೂಲ್ ಅಂತ ನಮ್ಮಲ್ಲಿ ಸಿಗುತ್ತೆ ಅಂತ ಅಂದೆ, ಅದನ್ನು 25 g 1 L ನೀರಿಸಿ ಬುಡಕ್ಕೆ ಹಾಕಿ ಅಂತ ಹೇಳಿದೆ. ಇಲ್ಲೇನಾಯಿತು, ನೇರವಾಗಿ ಗಿಡದಿಗೆ ಬುಡಕ್ಕೆ ಹಾಕ್ತಾ ಇದ್ದೀವಿ, ಅದಕ್ಕೆ ಬೇಕಾಗುವಂಥ ಆಹಾರವನ್ನು ನಾವು ಕೊಡ್ತಾ ಇಲ್ಲ, ಅದಕ್ಕೆ ಬೇಕಾಗುವಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಕೊಡ್ತಾ ಇಲ್ಲ. ಹಾಕ್ದಂಥ 1,000 ಜೀವಾಣುಗಳಲ್ಲಿ ಅದು ಎಷ್ಟು ಜೀವಾಣುಗಳು ಬದುಕ್ತೋ ಬಿಡ್ತೋ ಗೊತ್ತಿಲ್ಲ. ಸೊ ಅದರದೊಂದು ದೃಷ್ಟಿಯಲ್ಲಿ ನಾವೇನು ಹೇಳುವಂಥದ್ದಂತ ಅಂದರೆ ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಕೊಡೋ ಯಾವುದೇ ಕಾರಣಕ್ಕೂ ಕೊಟ್ಟಿಗೆ ಗೊಬ್ಬರವನ್ನು ನಿಲ್ಲಿಸೋದ್ರಿಂದ ಸಮಸ್ಯೆ ಏನಾಗುತ್ತೆ ಅಂದರೆ ಜೀವಾಣುಗಳ ಒಂದು ವೃದ್ಧಿಗೆ ಆ ಒಂದು ಆಹಾರ ಸಿಗದಿದ್ದ ಹಾಗೆ ಆಗ್ತದೆ. ಸೊ ಅತಿ ಮುಖ್ಯವಾಗಿ ಜೀವಾಣುಗಳ ಬಳಕೆ ಅತಿ ಮುಖ್ಯ. ಅದೇ ರೀತಿ ಬೇರೆ ರೀತಿ ವೇಸ್ಟ್ ಡಿಕಂಪೋಸ್ ಆಗಿರ್ಬೋದು, ಭಾಳಷ್ಟು ಜೀವಾಣುಗಳು ನಿಮಗೆ ಲಭ್ಯತೆ ಇದೆ, ಅದರಗಳ ಅರಿವು ಈಗ ಸಾಕಷ್ಟು ಜನಗಳಿಗೆ ಮೂಡಿದೆ, ಅದು ಬರ್ತಾ ಇದೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ ನಿಮ್ಮಲ್ಲಿ ಸಾಕಷ್ಟು ಜನ ಈ ಜೀವಾಮೃತ ಮಾಡುವಂಥ ಒಂದು ಪದ್ಧತಿ ಇದೆ, ಜೀವಾಮೃತ ಮಾಡ್ತಾ ಇದ್ದೀರಾ, ಕೆಲವರು ಮಾಡ್ಕೊಳ್ತಾ ಇದ್ದೀರಾ. ಅದರಲ್ಲಿ ಒಂದು ಈಗೀಗೆ ಇಷ್ಟಿಷ್ಟೇ ಹಾಕಬೇಕು ಅಂತ ಹೇಳ್ತಾರೆ, ಒಂದು ಹಿಡಿ ಮಣ್ಣು ಹಾಕಬೇಕು ಅಂತ ಹೇಳ್ತಾರೆ, ಮಣ್ಣು ಹಾಕಬೇಕು ಅಂತ ಹೇಳ್ತಾರೆ. ಆದರೆ ಯಾರು ಬಹುಶಃ ಅದಕ್ಕೆ ಯಾಕೆ ಹಾಕಬೇಕು ಅಂತ ಕೇಳಿಲ್ಲ. ನಾವು ಒಂದು ಹಿಡಿ ಮಣ್ಣನ್ನು ತಗೊಂಡಾಗ ಅದರಲ್ಲಿ 100,000-200,000 ಜೀವಾಣುಗಳಿರ್ತವೆ. ಆ ಜೀವಾಣುಗಳನ್ನು ನಾವು 200 L ಡ್ರಮ್ಮಿಗೆ ಅದ್ರ ಜೊತೆ ಬೆಲ್ಲ ನೆಲಗಡಲೆ ಹಿಂಡಿ ಅಥವಾ ಕಡಲೆ ಹಿಟ್ಟಾಗಿರ್ಬೋದು ಹಾಕೋದ್ರಿಂದ ಅವುಗಳ ವೃದ್ಧಿ ಆಗ್ತದೆ. ಅಂದರೆ ಇಲ್ಲಿರುವಂಥ ಮಣ್ಣನ್ನು ಹಾಕೋದು. ಯಾಕೆ ಇದನ್ನು ಮಣ್ಣನ್ನು ಹಾಕಿ ಅಂತ ಹೇಳ್ತಾರೆ ಅಂದರೆ, ಆದಷ್ಟು ನೇಟಿವಿಟಿ ಅಂದರೆ ಆ ಒಂದು ಪರಿಸರದಲ್ಲಿ ಬೆಳೆದಂಥ ಅಥವಾ ಇದ್ದಂಥ ಸೂಕ್ಷ್ಮ ಜೀವಿಗಳಿಗೆ ಆ ಒಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅಥವಾ ಕೆಲಸ ಮಾಡುವಂಥ ಕ್ರಮಗಳು ಜಾಸ್ತಿ ಇರುತ್ತೆ. ನಾನು ಹೇಳಿದೆ, ಈಗ ನಾನು ಹೇಳಿದಂಥದ್ದು ಸಹ್ಯಾದ್ರಿ ತ್ರಿಶೂಲ್, ಅದರ ಮೂಲ ನಾವು IHR ಬ್ಯಾಂಗ್ಳೂರಿಂದನೇ ತಂದಿರುವಂಥದ್ದು. ಆ ಜೀವಾಣುಗಳು ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಒಂದು ವಾತಾವರಣದಲ್ಲಿ ಇಲ್ಲಿರುವಂಥ ಹುಳಿ ಮಣ್ಣಾಗಿರ್ಬೋದು, ಇಲ್ಲಿರುವಂಥ ಒಂದು ಉಷ್ಣತೆ ಇರ್ಬೋದು, ಆ ಉಷ್ಣತೆಯಲ್ಲಿ ಮತ್ತು ಇಲ್ಲಿರುವಂಥ ಮಣ್ಣಿನ ವಾತಾವರಣದಲ್ಲಿ ಯಾವ ರೀತಿ ಬೆಳೆಯುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಒಂದು ಪರಿಸರದಲ್ಲೇ ಇರುವಂಥ ಮಣ್ಣಲ್ಲಿರುವಂಥ ಸೂಕ್ಷ್ಮ ಜೀವಿಗಳನ್ನ ನಾವು ಬೆಳೆಸಿದ್ದೇ ಆದರೆ ಇನ್ನೂ ಒಳ್ಳೆಯದು, ಇನ್ನೂ ಉತ್ತಮ. ಅದನ್ನು ನಾವು ಕಂಡುಕೊಳ್ಬೇಕು, ಆ ಜೀವಾಣುಗಳು ಯಾವುದು ಅನ್ನೋದನ್ನು ಸೂಕ್ಷ್ಮವಾಗಿ. ಅದಕ್ಕೋಸ್ಕರ ನಾವು ಜೀವಾಮೃತ ಮಾಡಿದ್ರೆ ಹೆಚ್ಚಿನ ಒಂದು ರಿಸಲ್ಟನ್ನು ಕಂಡುಕೊಳ್ಳಿಕ್ಕೆ ಆಗುತ್ತೆ, ಅದನ್ನು ಮುಂದೆ ಮಾಡಲಿಕ್ಕೂ ಆಗ್ತದೆ. ಸೊ ಒಟ್ಟಿನಲ್ಲಿ ಈ ಸೂಕ್ಷ್ಮ ಜೀವಿಗಳ ಪಾತ್ರ ನಮ್ಮ ಒಂದು ಕೃಷಿಯಲ್ಲಿ ಭಾಳ ಇದೆ. ಕೃಷಿ ವೃದ್ಧಿಯಾಗಬೇಕು ಅಥವಾ ಹೆಚ್ಚೆಚ್ಚು ನಾವು ಉತ್ಪತ್ತಿ ತೆಗೆದುಕೊಳ್ಬೇಕು ಅಂದರೆ ಯಥೇಚ್ಛವಾಗಿ ಈ ಸೂಕ್ಷ್ಮ ಜೀವಿಗಳನ್ನ ನಾವು ಬಳಸಬೇಕಾಗ್ತದೆ. ನೇರವಾಗಿ ಬರೀ ನಾನೊಂದು ಯೂರಿಯಾ ಹೇಳಿದ್ರು ಕೊಟ್ಟೆ, ಖಂಡಿತವಾಗ್ಲೂ ಅದು ಕೆಲಸ ಮಾಡಲ್ಲ. ಯಾಕಂದರೆ ಯೂರಿಯಾ ಅನ್ನೋದು ಒಂದು ಅಕ್ಕಿ ಇದ್ದಾಗೆ, ಆ ಅಕ್ಕಿ ತಂದಂಥದ್ದು ನಾವು ಅನ್ನ ಮಾಡಬೇಕಾಗ್ತದೆ. ಅನ್ನ ಮಾಡುವಂಥ ಕೆಲಸಗಳು ಈ ಸೂಕ್ಷ್ಮ ಜೀವಿಗಳು ಮಾಡ್ತವೆ. ಸೊ ಅದನ್ನು ಕಲ್ಪನೆಯಲ್ಲಿ ಇಟ್ಕೊಂಡು ಸೂಕ್ಷ್ಮ ಜೀವಿಗಳನ್ನ ವೃದ್ಧಿಸೋದಕ್ಕೆ ಯಾವ್ಯಾವ ರೀತಿಯಲ್ಲಿ ನಾವು ಆ ಮಣ್ಣಿನ ಒಂದು ಕಲ್ಪನೆ ಅಥವಾ ಮಣ್ಣಿನ ಒಂದು ಪರಿಸರವನ್ನು ಸರಿಪಡಿಸ್ಕೊಳ್ಳಿಕ್ಕಾಗತ್ತೆ ಅಂತೆಲ್ಲ ತಿಳ್ಕೊಂಡ್ರೆ ನಾವು ಮಾಡಲಿಕ್ಕೆ ಆಗ್ತದೆ. ಇದು ಹಿಂದಿನವರು ಮಾಡಿದ್ದೆ, ಇದೇನು ಹೊಸ್ತಲ್ಲ. ಹಿಂದಿನವರು ಸಾಕಷ್ಟು ಇದ್ರ ಬಗ್ಗೆ ಒತ್ತನ್ನು ಒಲವನ್ನು ಕೊಟ್ಟು ಮಾಡ್ತಾ ಇದ್ರು. ಆದರೆ ಕೆಲವಾರು ಈ ಒಂದು ಕೆಟ್ಟ ಅಥವಾ ಒಂದು ಎಲ್ಲೋ ಒಂದು ಈ ಸಂಪರ್ಕ ಕಳೆದುಕೊಂಡಿರೋ ಒಂದು ದೃಷ್ಟಿಯಲ್ಲಿ ಇದು ಮುಂದುವರಿಲಿಲ್ಲ. ಆದರೆ ಈಗ ಮತ್ತೆ ಬರ್ತಾ ಇದೆ, ಈ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ದೃಷ್ಟಿಯಲ್ಲಾಗಿರ್ಬೋದು, ಬೇರೆ ಬೇರೆ ಸಾವಯವ ಬೇಸಾಯದ ಬಲ್ಲಾಗಿರ್ಬೋದು, ಅದ್ರ ಬಗ್ಗೆ ಬರ್ತಾ ಇದೆ. ಇದುವರೆಗೆ ಉಡುಪಿ ರೈತ ಸಮಾವೇಶದ ಗೋಷ್ಠಿಯ ಆಯ್ದ ಭಾಗದಲ್ಲಿ ಮಲ್ಲಿಗೆ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಉಪಯುಕ್ತತೆಯ ಕುರಿತು ಬ್ರಹ್ಮಾವರದ ಡಾಕ್ಟರ್ HS ಚೈತನ್ಯ ಅವರಿಂದ ಭಾಷಣ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 47,000 52,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 38,000 45,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500 11,000, ತೆಂಗಿನಕಾಯಿ 1ನೇ ವರ್ಗ 1,000 18,000 ರೂಪಾಯಿಗಳು, ಎರಡನೇ ವರ್ಗ 1,000 16,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,000 ರೂಪಾಯಿಗಳು, ಕಟ್ಟೆ ಸಾಂಬಾರ್ ಕ್ವಿಂಟಲ್ಗೆ 2,100 ರೂಪಾಯಿಗಳು, IR8 ಕ್ವಿಂಟಲ್ಗೆ 2,550 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲ್ಗೆ 1,700 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲ್ಗೆ 3,900 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಲ್ಗೆ 3,700 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲ್ಗೆ 3,900 ರಿಂದ 4,000 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಲ್ಗೆ 14,500 ರಿಂದ 19,000 ರೂಪಾಯಿಗಳು, ಕಾಳುಮೆಣಸು 47,000 ರಿಂದ 51,000 ರೂಪಾಯಿಗಳು, ಗೇರುಬೀಜ ಕಚ್ಚಾ 8,300 ರಿಂದ 10,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು 2,000 ರಿಂದ 2,400 ರೂಪಾಯಿಗಳು, ಕದಳಿ ಸ್ಥಳೀಯ 2,000 ರಿಂದ 2,400 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 1,600 ರಿಂದ 2,000 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಲ್ಗೆ 3,000 ರಿಂದ 3,600 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಶೀಲಾ ಹಾಡಿರುವ ಒಂದು ಭಕ್ತಿಗೀತೆಯನ್ನು ಕೇಳೋಣ.